प्रोग्राम्स एक ऐसी विश्वसनीय प्रणाली जो प्रत्येक नागरिक को सशक्त बनाती है और सुशासन के हर स्तर पर अधिकारियों के जवाबदेही सुनिश्चित करती है। सीपी ग्राम्स, संवेदनशील, असरदार, जवाबदेह। आज ही लॉगिन करें सीपी ग्राम्स। ನಿಸರ್ಗ ಜ್ಞಾನಾಮೃತ, ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ. ಪ್ರತಿ ಗುರುವಾರ ಮುಂಜಾನೆ 6:35 ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಪ್ರಾಯೋಜಿತ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಹಾಗೂ ಕಲಬುರಗಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಪ್ರಾಯೋಜಕರು ಶ್ರೀ ಗುರು ಬಸವ ಮಹಾಮನೆ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಚನ್ನಯ್ಯನಗಿರಿ, ಮನುಗುಂಡಿ, ಧಾರವಾಡ. ನಿಸರ್ಗ ಜ್ಞಾನಾಮೃತ. ಅತ್ತಿರಿ, ಸಿದ್ರಾಮೇಶ್ವರ ಜಾತ್ರೆ ಬಂತು, ಭೋಗಿ ಸಂಕ್ರಾಂತಿ ಹಬ್ಬ ಬಂತಲ್ರಿ. ಯವ್ವಾ, ಹೌದಲ್ಲ ಪೂಜಾ, ಪ್ರತಿ ವರ್ಷ ಅಕ್ಕಪಕ್ಕದ ಬೀಗರಿ ನೆಂಟರಿಗೆ ಶೇಂಗಾ ಹೋಳಿಗೆ, ರೊಟ್ಟಿ, ಶೇಂಗಾ ಚಟ್ನಿ, ಅಗಸಿ ಚಟ್ನಿ, ಗುರಳ್ ಚಟ್ನಿ, ಪುಟಾಣಿ ಚಟ್ನಿ ಕೊಡ್ತಿದ್ದ. ಈ ಸಲ ನಾ ಇನ್ನ ಏನು ಮಾಡೇ ಇಲ್ಲ. ಅತ್ತಿರಿ ನೀವು ಟೆನ್ಷನ್ ತಗೋಬೇಡ್ರಿ, ಬಿಜಾಪುರ್ ಫೇಮಸ್ ಉಮ್ದಿ ಫುಡ್ಸ್ ಅವ್ರಿಗೆ ಈಗ ನಾ ಎಲ್ಲಾ ಆರ್ಡರ್ ಮಾಡ್ತೀನಿ. ಹೆಂಗ್ ಆರ್ಡರ್ ಮಾಡ್ತಿ? ಉಮ್ದಿ ಫುಡ್ಸ್ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಅದಲ್ರಿ, 9448175947. ಆನ್ಲೈನ್ ನಾಗ್ನು ಬುಕ್ ಮಾಡಬಹುದ್ರಿ, www.umdifoods.com. ಮತ್ತ ತಡೆಯಾದ ಇವತ್ತೇ ಆರ್ಡರ್ ಮಾಡು. ಅಧಿಕ ಉಮ್ರ ಕೆ ದೇಶ ಕೆ ಹರ ಬುಜುರ್ಗ ಕೋ ಅಸ್ಪತಾಲ್ ಮೇ ಮುಫ್ತ ಇಲಾಜ್ ಮಿಲೇಗಾ. ದೇಶ ಕೆ ಯುವಾವೋ ನೇ ಲಿಯಾ ಹೈ ನ್ಯೂ ಇಯರ್ ರೆಸೊಲ್ಯೂಷನ್, 70 ಸಾಲ್ ಕೆ ಪಾರ್ ಸಭಿ ಬುಜುರ್ಗೋ ಕಾ ಆಯುಷ್ಮಾನ್ ವಯ ವಂದನಾ ಕಾರ್ಡ್ ಬನಾನೆ ಕಾ, 5 ಲಾಖ ರೂಪೆ ಕೆ ಮುಫ್ತ ಉಪಚಾರ ಕಾ ಉಪಹಾರ ಪಹುಂಚಾ ಕರ್ ಭಾರತ ಕೋ ಆಯುಷ್ಮಾನ್ ಬನಾನೆ ಕಾ. ಆಜ್ ಹಿ ಆಯುಷ್ಮಾನ್ ಆಪ್ ಡೌನ್ಲೋಡ್ ಕರೆ ಔರ್ 70 ವರ್ಷ ಯಾ ಉಸ್ಸೆ ಅಧಿಕ ಆಯು ಕೆ ಬುಜುರ್ಗೋ ಕಾ ಆಯುಷ್ಮಾನ್ ವಯ ವಂದನಾ ಕಾರ್ಡ್ ಬನವಾಯೆ. ಅಧಿಕ ಜಾನಕಾರಿ ಕೆ ಲಿಯೆ 1-4-5-5-5 ಪರ್ ಕಾಲ್ ಕರೆ. ಹೇಳಿ ಸಾಕಾಯ್ತು. ಏನಾಯ್ತು? ಹೊಸ ಕಿಡ್ ಬ್ಯಾಗ್ ಬೇಕಿತ್ತು. ಮೊದಲು ಕ್ಯಾಪ್ಟನ್ ಗೆ ಹೇಳು, ಕೇಳದಿದ್ರೆ ಮ್ಯಾನೇಜರ್ ಗೆ ಹೇಳು. ಕರೆಕ್ಟ್. ಹಾಗೆ ಮೊದಲು ಬ್ಯಾಂಕಿಗೆ ದೂರು ನೀಡಿ, 30 ದಿನಗಳಲ್ಲಿ ಉತ್ತರ ಸಿಗದಿದ್ರೆ ಅಥವಾ ಪರಿಹಾರ ಸಿಗದಿದ್ರೆ CMS ಪೋರ್ಟಲ್ ನಲ್ಲಿ ದೂರು ನೀಡಿ. ಅದಕ್ಕೆ ಮೊದಲು ಬ್ಯಾಂಕ್, ಆಮೇಲೆ CMS ಪೋರ್ಟಲ್. ಇಲ್ಲಾಂದ್ರೆ ದೂರನ್ನು ಅನುಮೋದಿಸಲಾಗುವುದಿಲ್ಲ. ಹೋಗೋಣವ? ಬಂತಲ್ಲೋ ಹೊಸ ಕಿಡ್ ಬ್ಯಾಗ್. RBI ಹೇಳುತ್ತೆ ಮೊದಲು ನಮ್ಮ ಬ್ಯಾಂಕ್, ಆಮೇಲೆ RBI ಒಂಬುಡ್ಸ್ಮನ್. ನೀವು ಸ್ಕ್ಯಾಮರ್ಸ್ ಗಿಂತ ಜಾಣರೇ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಿಮ್ಮ ಪ್ರಶ್ನೆ, ಫೆಸ್ಟಿವಲ್ ಆಫರ್ ಇದೆ, QR ಸ್ಕ್ಯಾನ್ ಮಾಡಿ UPI ಪಿನ್ ಹಾಕಿ ಮತ್ತು 10,000 ರೂಪಾಯಿ ನಿಮ್ಮ ಖಾತೆಯಲ್ಲಿ ಪಡೆಯಿರಿ ಅಂತ ಮೆಸೇಜ್ ಬಂದ್ರೆ ಏನ್ ಮಾಡ್ತೀರಿ? ಎ, QR ಸ್ಕ್ಯಾನ್ ಮಾಡ್ತೀರಿ. ಬಿ, ಹಣದ ಕನಸು ಕಾಣ್ತೀರಿ. ಸಿ, UPI ಪಿನ್ ಹಣ ಕಳುಹಿಸಲು, ಹಣ ಸ್ವೀಕರಿಸಲು ಅಲ್ಲ ಎಂಬುದನ್ನು ನೆನಪು ಮಾಡ್ಕೋತೀರಿ. ನಿಮ್ಮ ಉತ್ತರ ಸಿ ಅಂತಾದ್ರೆ ಸಖತ್ತಾಗಿದೆ. ಹೇಳಿ, ನಾನು ಮೂರ್ಖ ಅಲ್ಲ. ನೀವು ಯಾರ್ದಾದ್ರೂ ಟೆಸ್ಟ್ ತಗೊಳ್ಳಿ. ಜೊತೆಯಾಗಿ ಸ್ಕ್ಯಾಮ್ ರಹಿತ ಭಾರತವನ್ನು ನಿರ್ಮಿಸೋಣ. UPI ಮೂಲಕ ಜನಹಿತಕ್ಕಾಗಿ ಜಾರಿಗೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ತಜ್ಞ ವಾಣಿ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ, ಸುಗಂಧರಾಜ ಹೂವಿನ ಬೇಸಾಯ ಕ್ರಮಗಳು ಕುರಿತು ಬೀದರ್ನ ತೋಟಗಾರಿಕಾ ಮಹಾವಿದ್ಯಾಲಯದ ಹೂವಿನ ಕೃಷಿ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾ ಜಿಬಿ ಕವನ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಬಿ ಸಿದ್ದಣ್ಣ. ನಮಸ್ಕಾರ ರೈತ ಬಾಂಧವರೇ, ಇವತ್ತಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ರೈತ ಬಾಂಧವರೇ, ನಾವು ಇವತ್ತು ಸುಗಂಧರಾಜ ಹೂವಿನ ಬೇಸಾಯ ಕ್ರಮಗಳ ಬಗ್ಗೆ ತಿಳ್ಕೊಳ್ಳೋಣ. ಅಂದ್ರೆ ಸುಗಂಧರಾಜ, ಅದರ ಉಪಯೋಗಗಳೇನು, ಯಾವ ವಾತಾವರಣದಲ್ಲಿ ಚೆನ್ನಾಗಿ ಇಳುವರಿ ಬರುತ್ತೆ, ಯಾವ್ಯಾವ ರೀತಿಯ ತಳಿಗಳಿರ್ತವೆ, ಮತ್ತೆ ಗೊಬ್ಬರ ಮತ್ತು ಪೋಷಕಾಂಶಗಳ ನಿರ್ವಹಣೆ ಹೇಗೆ, ಯಾವ ರೀತಿಯ ಕೀಟಗಳು ಮತ್ತು ರೋಗಗಳು ಅದಕ್ಕೆ ಬಾಧಿಸ್ತವೆ, ಮತ್ತೆ ಅದು ಕೊಯ್ಲು ಹೇಗೆ ಮಾಡಬೇಕು, ಇಳುವರಿ ಯಾವ ರೀತಿ ಬರುತ್ತೆ, ಇನ್ನು ಹಲವಾರು ವಿಷಯಗಳ ಬಗ್ಗೆ ನಾವು ಮಾಹಿತಿಯನ್ನ ಪಡೆಯೋಣ ಇವತ್ತಿನ ಕಾರ್ಯಕ್ರಮದಲ್ಲಿ. ಈ ಸುಗಂಧರಾಜ ಹೂವಿನ ಬೇಸಾಯ ಕ್ರಮಗಳ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ಈಗ ನಮ್ಮ ನಿಲಯದಲ್ಲಿ ನಮ್ಮ ಜೊತೆಗಿದ್ದಾರೆ. ಬೀದರ್ನ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಹೂವಿನ ಕೃಷಿ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಜಿಬಿ ಕವನ ಅವರು. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಥ್ಯಾಂಕ್ ಯು ಸರ್. ಮೇಡಮ್, ಇವತ್ತು ತಾವು ಈ ಸುಗಂಧರಾಜ ಹೂವಿನ ಒಂದು ಬೇಸಾಯ ಕ್ರಮಗಳ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ತಿಳಿಸ್ಕೊಡ್ಬೇಕು. ಅಂದ್ರೆ ಯಾವ ವಾತಾವರಣದಲ್ಲಿ ಇದನ್ನು ಬೆಳಿಬೇಕು, ಒಳ್ಳೆ ಲಾಭದಾಯಕವಾಗಿ ಇದನ್ನ ಬೆಳಿಬೇಕಂದ್ರೆ ಯಾವ ಒಂದು ಕ್ರಮಗಳನ್ನ ಅನುಸರಿಸಬೇಕು, ಮತ್ತೆ ಗೊಬ್ಬರ ಮತ್ತು ಪೋಷಕಾಂಶಗಳ ನಿರ್ವಹಣೆ ಹೇಗೆ ಮಾಡಬೇಕು, ಇನ್ನು ಹಲವಾರು ವಿಷಯಗಳ ಬಗ್ಗೆ ತಿಳಿಸ್ಕೊಡಿ. ಮೊದಲಿಗೆ ಈ ಸುಗಂಧರಾಜ ಹೂವಿನ ಉಪಯೋಗಗಳ ಬಗ್ಗೆ ತಿಳಿಸ್ಕೊಡಿ. ಸರ್, ಮೊದಲನೇದಾಗಿ ಈ ಸುಗಂಧರಾಜ ಅಥವಾ ಟ್ಯೂಬರೋಸ್ ಅಂತ ನಾವು ಇಂಗ್ಲಿಷ್ ಅಲ್ಲಿ ಏನ್ ಕರಿತೀವಿ, ಸೊ ಇದರ ಉಪಯೋಗಕ್ಕೆ ಬಂದ್ರೆ ಅಂದ್ರೆ ಬೇರೆ ಹೂವಿನ ಬಿಟ್ಟು ಇದನ್ನ ಏನಕ್ಕೆ ಬೆಳ್ಕೋಬೇಕು ಅಂತ ಅಂದ್ರೆ ವರ್ಷವಿಡೀ ನಾವು ಇದನ್ನ ಬೆಳ್ಕೋಬಹುದು. ಉಪಯೋಗಕ್ಕೆ ಅಂತ ಬಂದಾಗ ಇದನ್ನ ನಾವು ಹೂಗುಚ್ಛ ತಯಾರಿಕೆಯಲ್ಲಿ, ಏನ್ ಫ್ಲವರ್ ಬೊಕ್ಕೆ ಅಂತ ಏನ್ ಕರಿತೀವಿ, ಅದನ್ನ ತಯಾರ್ ಮಾಡ್ಲಿಕ್ಕೆ ನಾವು ಈ ಸುಗಂಧರಾಜವನ್ನ ಯೂಸ್ ಮಾಡ್ತೀವಿ. ಮತ್ತೆ ಈ ವೇಸ್ ಅಥವಾ ಹೂದಾನಿ ಅಂತ ಏನ್ ಕರಿತೀವಿ, ಇದನ್ನ ನಾವು ಅಲ್ಲಿ ಇಡ್ಲಿಕ್ಕೆ ಈ ಸುಗಂಧರಾಜವನ್ನ ನಾವು ಬಳಸ್ತೀವಿ. ತದನಂತರ ಇದನ್ನ ಬಿಡಿ ಹೂಗಳು ಅಂತ ಏನ್ ಕರಿತೀವಿ, ಇದನ್ನ ಆರ ತಯಾರ್ ಮಾಡ್ಲಿಕ್ಕೂ ನಾವು ಯೂಸ್ ಮಾಡ್ಕೊಂತೀವಿ. ಮತ್ತೆ ಎಲ್ಲ ದೇವರ ಪೂಜೆಯಲ್ಲಿ ಸಹ ಇದನ್ನ ಯೂಸ್ ಮಾಡ್ಕೋತೀವಿ. ಅದಾದ ಮೇಲೆ ಈ ಸುಗಂಧರಾಜದಲ್ಲಿ ನಮ್ಗೆ ಫ್ರಾಗ್ರೆನ್ಸ್ ಅಂತ ಸಿಗುತ್ತೆ ಸರ್. ಇದರಿಂದ ನಾವು ಸುಗಂಧ ದ್ರವ್ಯವನ್ನ ಸಹ ನಾವು ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಪರ್ಫ್ಯೂಮರಿ ಇಂಡಸ್ಟ್ರಿಯಲ್ಲಿ ನಾವು ಯೂಸ್ ಮಾಡ್ಕೊಳ್ಳೋದ್ರಿಂದ ಬಹಳ ಉಪಯುಕ್ತವಾದಂತಹ ಹೂ ಅಂತಾನೆ ಹೇಳ್ಬಹುದು. ಅದಾದ ನಂತರ ಇದನ್ನ ಆರೋಮಾಥೆರಪಿ ಅಂತ ನಾವು ಏನಂತೀವಿ, ಸೊ ಅದರಲ್ಲೂ ಅಷ್ಟು ನಾವು ಈ ಸುಗಂಧರಾಜವನ್ನ ಯೂಸ್ ಮಾಡ್ಕೊಂತೀವಿ. ಅದಾದ್ಮೇಲೆ ನಾವು ಫ್ಲೋರಲ್ ಅರೇಂಜ್ಮೆಂಟ್ ಅಂತ ಕರಿತೀವಿ ಸರ್. ಈ ಫ್ಲವರ್ ವೇಸಸ್ ಬೇರೆ, ಈ ಫ್ಲೋರಲ್ ಅರೇಂಜ್ಮೆಂಟ್ ಬೇರೆ. ಈ ಫ್ಲೋರಲ್ ಅರೇಂಜ್ಮೆಂಟ್ ಅಲ್ಲಿ ನಾವ್ ಏನ್ ಮಾಡ್ಕೋತೀವಿ ಅಂದ್ರೆ ಉದ್ದವಾದಂತಹ ಕಡ್ಡಿ, ಅಂದ್ರೆ ಎಲ್ಲಾ ಬಿಡಿಯುಗಳು ಅದರಲ್ಲೇ ಇರಬೇಕು, ಆ ಉದ್ದವಾದಂತಹ ಕಡ್ಡಿನ ತೆಗೆದು ನಾವು ಫ್ಲೋರಲ್ ಅರೇಂಜ್ಮೆಂಟ್ ಅಲ್ಲಿ ನಾವು ಬಳಸ್ಕೊಂತೀವಿ. ಇದು ನಮ್ಗೆ ನಾವು ಬೇರೆ ಬೇರೆ ದೊಡ್ಡ ದೊಡ್ಡ ಸಿಟಿಯಲ್ಲಿ ನಾವು ಇದನ್ನ ಕಾಣಬಹುದು. ಅದಾದ ನಂತರದಲ್ಲಿ ಇಂಡೋನೇಷ್ಯಾ ಬೇರೆ ಬೇರೆ ಕಂಟ್ರಿಗಳಲ್ಲಿ ನಾವು ಇದನ್ನ ಡಿಶಸ್ ಅಲ್ಲಿ ಯೂಸ್ ಮಾಡ್ಕೊಂತೀವಿ ಸರ್. ಇದು ಕೆಲವೊಂದು ಉಪಯೋಗಗಳಂತ ಹೇಳ್ಬಹುದು ಸರ್. ಈ ಸುಗಂಧರಾಜ ಹೂವು ಬೆಳಿಲಿಕ್ಕೆ ಯಾವ ರೀತಿಯ ಮಣ್ಣು ಮತ್ತು ವಾತಾವರಣ ಸೂಕ್ತ ಅಂತ ಹೇಳ್ತೀರಾ ಸರ್? ಈ ಸುಗಂಧರಾಜ ಬೆಳಿಲಿಕ್ಕೆ ಯಾವುದೇ ಹೂವು ಆದ್ರೂ ಸಹ ಅದರಲ್ಲಿ ನೀರು ಹಿಡಿದಿಟ್ಟುಕೊಳ್ಳುವಂತಹ ಕೆಪಾಸಿಟಿ ಆ ಮಣ್ಣಿಗೆ ಇರಬಾರ್ದು ಸರ್. ಯಾಕಂದ್ರೆ ಯಾವುದೇ ಹೂವಾಗಿರ್ಬೋದು ನೀರು ಜಾಸ್ತಿ ಆಗ್ತಾ ಏನಾಗುತ್ತೆ, ಅದರಿಂದ ಕೊಳೆಯುವಂತ ಸಾಧ್ಯತೆ ಇರೋದ್ರಿಂದ ಯಾವಾಗ್ಲೂ ಅಷ್ಟೇ ನೀರು ಬಸಿದು ಹೋಗುವಂತಹ ಗೋಡು ಮಣ್ಣು ಅಂತ ಏನ್ ಕರಿತೀವಿ ಅದರಲ್ಲೂ ಮರಳು ಮಿಶ್ರಿತವಾಗಿರ್ಬೇಕು ಸರ್. ಅದರಲ್ಲಿ ನೀರು ಬಸಿದು ಹೋಗುವಂತಹ ಕೆಪಾಸಿಟಿ ಇರಬೇಕು ಸರ್. ಸೊ ಈ ಮಣ್ಣು ಬಹಳ ಸೂಕ್ತವಾಗಿದೆ. ಮತ್ತು ಅದರಲ್ಲಿ ರಸಸಾರ ಎಷ್ಟಿರಬೇಕು ಅಂದ್ರೆ pH ಅಂತ ಏನ್ ಕರಿತೀವಿ, ಇದು 6.5 to 7.5 ಅಷ್ಟು ಇದ್ರೆ ಬಹಳ ಸೂಕ್ತ ಈ ಸುಗಂಧರಾಜ ಬೆಳಿಲಿಕ್ಕೆ ಸರ್. ಈ ಸುಗಂಧರಾಜದಲ್ಲಿ ಬೇರೆ ಬೇರೆ ತಳಿಗಳೇನಾದ್ರೂ ಇದಾವ ಅಂದ್ರೆ ವೆರೈಟೀಸ್? ಸೊ ಈ ನಮ್ಗೆ ಮಣ್ಣು ಹೇಳ್ಬೇಕಾದ್ರೆ ಎಷ್ಟು ಉಷ್ಣಾಂಶ ಬೇಕು ಅಂತ ಹೇಳ್ಬೇಕಿತ್ತು. ಸೊ ಇದರಲ್ಲಿ ನಮ್ಗೆ ಈ ಸುಗಂಧರಾಜ ಬೆಳಿಲಿಕ್ಕೆ 20-30 degrees centigrade ಉಷ್ಣಾಂಶ ಬೇಕಾಗುತ್ತೆ ಸರ್. ಅಕಸ್ಮಾತ್ 30 ಜಾಸ್ತಿ ಆಯ್ತು ಅಂದ್ರೆ ನೀವು ಕೇಳ್ಬಹುದು, 35 ರೀಚ್ ಆಯ್ತು ಅಂದ್ರೆ ಏನಾಗುತ್ತೆ ಅಂದ್ರೆ ಇದು ಬರ್ನಿಂಗ್ ಆಗುವಂತ ಚಾನ್ಸಸ್ ಇರ್ತವೆ. ಅದಕ್ಕೆ ನಾವು 35 ಮೇಲೆ ನಾವು ಇದನ್ನ ಬೆಳಿಲಿಕ್ಕೆ ಆಗಲ್ಲ. ಸೊ ನೋಡ್ಕೋಬೇಕಾಗುತ್ತೆ ಎಲ್ಲಿ ನಮ್ಗೆ ಉಷ್ಣಾಂಶ ಜಾಸ್ತಿ ಇರುತ್ತೋ, 35-40 ರೀಚ್ ಆಯ್ತು ಅಂದ್ರೆ ಇದು ಬಹಳ ಕಷ್ಟ ಆಗುತ್ತೆ ಸರ್. 35 ಒಳಗಿದ್ರೆ ನಾವು ಯಾವ ಪ್ರದೇಶದಲ್ಲಿ ಬೇಕಾದ್ರೂ ಬೆಳ್ಕೋಬಹುದು. ಇನ್ನು ನೀವು ಕೇಳಿದ್ರಿ ಯಾವ್ಯಾವ ತಳಿಗಳಿದಾವೆ ಅಂತ. ಸೊ ಅದಕ್ಕಿಂತ ಮೊದಲಿಗೆ ನೀವು ಹೇಳಿದ್ರೆ 35-40 degrees ಏನನ್ನ ಟೆಂಪರೇಚರ್ ಇದ್ರೆ ಬೆಳಿಲಿಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ, ಆದ್ರೆ ನಮ್ಮ ಗುಲ್ಬರ್ಗ ಇರಬಹುದು, ರಾಯಚೂರ್ ಇರಬಹುದು, ಬೀದರ್, ನಮ್ಮ ಏನ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಸಾಮಾನ್ಯವಾಗಿ ಬೇಸಿಗೆ ಅತಿ ಹೆಚ್ಚು ಇರುತ್ತೆ, 40 ಇರುತ್ತೆ ಅಂತ ಹೇಳ್ಬೋದು. ಮತ್ತೆ ಈ ಭಾಗದಲ್ಲಿ ಸುಗಂಧರಾಜ ಹೂವಿನ ಯಾವ ಸಂದರ್ಭದಲ್ಲಿ ಬೆಳೆದ್ರೆ ಸೂಕ್ತ ಅಂತ ಹೇಳ್ತೀರಾ? ಸೊ ಇದನ್ನ ನಾವು ಬೇಸಿಗೆ ಇನ್ನೇನ್ ಮುಗಿತಾ ಬಂತು ಅಂದ್ರೆ ನಮ್ಗೆ ಮೇ ಟೈಮಲ್ಲಿ ಆಲ್ಮೋಸ್ಟ್ ಇನ್ನೇನ್ ಕಡಿಮೆ ಆಗುವಂತ ಚಾನ್ಸಸ್ ಇರ್ತವೆ ಸರ್. ಅತಿ ಹೆಚ್ಚು ಉಷ್ಣಾಂಶ ಯಾವಾಗಿರುತ್ತೆ ಅಂದ್ರೆ ನಮ್ಗೆ ಏಪ್ರಿಲ್ ಟೈಮಲ್ಲಿ ಇರುತ್ತೆ. ಸೊ ಅದಕ್ಕೆ ಅದಾದ ನಂತರ ಅಂದ್ರೆ ಜೂನ್ ಟೈಮ್ಗೆ ಅವಾಗ ಮಾನ್ಸೂನ್ಸ್ ಎಲ್ಲ ಸ್ಟಾರ್ಟ್ ಆಗಿರುತ್ತೆ, ಆ ಟೈಮಲ್ಲಿ ಹೋಗ್ಬೋದು ಸರ್. ಯಾಕಂದ್ರೆ ಆ ಟೈಮಲ್ಲಿ ಆಲ್ಮೋಸ್ಟ್ ನಮ್ಗೆ ಉಷ್ಣಾಂಶ ಎಲ್ಲ ಕಡಿಮೆನೆ ಇರುತ್ತೆ. ಸೊ ಆ ಟೈಮಲ್ಲಿ ನಾವು ಈ ಸುಗಂಧರಾಜವನ್ನ ಬೆಳ್ಕೋಬಹುದು ಸರ್. ತಳಿಗಳ ಬಗ್ಗೆ ಹೇಳಿ. ಇದರಲ್ಲಿ ನಮ್ಗೆ 3 ವಿಭಾಗಗಳನ್ನ ಕಾಣಬಹುದು ಸರ್. 1 ಸುತ್ತಿನ ದಳಗಳು, ಮತ್ತೆ ಅಂದ್ರೆ ಸಿಂಗಲ್ಸ್ ಅಂತ ಕರಿತೀವಿ, ಇನ್ನೊಂದು ಸೆಮಿ ಡಬಲ್ ಅಂತ ಕರಿತೀವಿ, ಮೂರನೇದು ಡಬಲ್ಸ್ ಅಂತ ಕರಿತೀವಿ. ಈ ಸಿಂಗಲ್ಸ್ ಏನು ಅಂತ ಅಂದ್ರೆ ಇದರಲ್ಲಿ ಜಸ್ಟ್ ಒಂದೇ ಒಂದು ಸುತ್ತು ದಳಗಳಿರುತ್ತೆ ಸರ್. ಈ ಮಲ್ಲಿಗೆ ನೋಡಿರ್ಬೋದು ನೀವು, 7 ಸುತ್ತಿನ ದಳಗಳು, 3 ಸುತ್ತಿನ ದಳಗಳು, ಹಂಗೇನೆ ಇದರಲ್ಲೂ ಅಷ್ಟೇ. ಈ ಟ್ಯೂಬ್ರೋಸ್ ಅಲ್ಲಿ ಹೆಂಗಿರುತ್ತೆ ಅಂದ್ರೆ ಸಿಂಗಲ್ಸ್ ಅಂದ್ರೆ ಒಂದೇ ಒಂದು ಸುತ್ತಿನ ದಳಗಳಿರ್ತವೆ. ಮತ್ತೆ ಡಬಲ್ಸ್ ಹೋಗೋಣ, ಡಬಲ್ಸ್ ಅಲ್ಲಿ 2-3 ಅಥವಾ 3 ಜಾಸ್ತಿ ಇರುತ್ತೆ. ಈ ಸೆಮಿ ಡಬಲ್ ಅಲ್ಲಿ ಹೆಂಗಿರುತ್ತೆ, 2-3 ಇರುತ್ತೆ. ಸೊ ಇದರಲ್ಲಿ ನಾವು ಕ್ಲಾಸಿಫೈ ಮಾಡ್ಕೋತೀವಿ ಸಿಂಗಲ್, ಸೆಮಿ ಡಬಲ್, ಡಬಲ್ಸ್ ಅಂತ. ನಮ್ಗೆ ಈ ಸಿಂಗಲ್ಸ್ ಎಲ್ಲೆಲ್ಲಿ ಉಪಯೋಗಕ್ಕೆ ಬರ್ತವೆ ಅಂತ ಅಂದ್ರೆ ಇದನ್ನ ನಾವು ಎಸೆನ್ಶಿಯಲ್ ಆಯಿಲ್ ನ ಯೂಸ್ ಮಾಡ್ಕೊಳ್ಳಕ್ಕೆ ಯೂಸ್ ಮಾಡ್ಕೋಬಹುದು ಸರ್. ಮತ್ತೆ ಈ ಸಿಂಗಲ್ಸ್ ಅಲ್ಲಿ ನಮ್ಗೆ ಪ್ರೊಪಗೇಷನ್ ಮಾಡ್ಲಿಕ್ಕೆ ಅಥವಾ ಸಸ್ಯಾಭಿವೃದ್ಧಿ ಮಾಡ್ಲಿಕ್ಕೆ ಈ ಬೀಜಗಳನ್ನ ಎಲ್ಲಿ ಸಿಗ್ತವೆ ಅಂದ್ರೆ ಈ ಸಿಂಗಲ್ಸ್ ಅಲ್ಲಿ ಮಾತ್ರ ಸಿಗ್ತವೆ ಸರ್. ನಮ್ಗೆ ಡಬಲ್ಸ್ ಮತ್ತೆ ಸೆಮಿ ಡಬಲ್ಸ್ ಅಲ್ಲಿ ಸಿಗಲ್ಲ. ಸೊ ಮತ್ತೆ ಎಸೆನ್ಶಿಯಲ್ ಆಗಿರ್ಬೋದು ಅಥವಾ ಸುಗಂಧದಲ್ಲಿ ಯಾವ್ದು ಹೈಯೆಸ್ಟ್ ಅಂತ ಅಂದ್ರೆ ಈ ಸಿಂಗಲ್ಸ್ ಗಳೇ ಚೆನ್ನಾಗಿರ್ತವೆ ಸರ್. ಬಟ್ ಡಬಲ್ಸ್ ಏನು ಅಂತ ಕೇಳಿದ್ರೆ ಫ್ಲವರ್ ವೇಟ್ ಜಾಸ್ತಿ ಇರ್ತವೆ, ಮತ್ತೆ ಇಳುವರಿ ಎಲ್ಲ ಜಾಸ್ತಿ ಆಗುತ್ತೆ ಈ ಸಿಂಗಲ್ಸ್ ಮತ್ತೆ ಡಬಲ್ಸ್ ಗೆ ಕಂಪೇರ್. ಕಂಪೇರ್ ಮಾಡಿಕೊಂಡ್ರೆ. ಮತ್ತು ಕೆಲವೊಂದು ವೆರೈಟೀಸ್ ಅಂತ ಹೇಳ್ಬೋದು, IHR ಬೆಂಗಳೂರು ಕಡೆಯಿಂದ ಕೆಲವೊಂದು ವೆರೈಟಿಗಳನ್ನ ರಿಲೀಸ್ ಮಾಡಿದ್ದಾರೆ. ಅದು ಸಿಂಗಲ್ಸ್ ಅಲ್ಲಿ ಮೆಕ್ಸಿಕನ್ ಸಿಂಗಲ್ ಅಂತ ಒಂದಿದೆ, ಮತ್ತೆ ಕಲ್ಕತ್ತಾ ಸಿಂಗಲ್ ಅಂತ. ಸಿಂಗಲ್ ಅಂತ ಹೇಳಿದೀನಿ, ಒಂದೇ ಒಂದು ದಳಗಳಿರುವಂತಹ ಸುತ್ತು. ಸೊ ಅದರಲ್ಲಿ ಮೆಕ್ಸಿಕನ್ ಸಿಂಗಲ್ ಆಗಿರ್ಬೋದು, ಕಲ್ಕತ್ತಾ ಸಿಂಗಲ್ ಆಗಿರ್ಬೋದು, ಆರ್ಕಾಶ್ ಶೃಂಗಾರ್ ಅಂತ IHR ಬೆಂಗಳೂರಿಂದ ರಿಲೀಸ್ ಆಗಿದೆ, ಮತ್ತೆ ರಜತ್ ರೈಕ. ರಜತ್ ಅಂದ್ರೆ ಸಿಲ್ವರ್ ಕಲರ್ ಅಂತ ಸರ್. ಈ ಸಿಲ್ವರ್ ಕಲರ್ ಸ್ಟ್ರೀಕ್ಸ್ ಮಚ್ಚೆ ಮಚ್ಚೆ ತರ ಆ ಎಲೆಗಳ ಮೇಲೆ ನಾವು ಕಾಣಬಹುದು, ಅಂದ್ರೆ ಬೆಳ್ಳಿ ಮಚ್ಚೆ ಮಚ್ಚೆಗಳು ಆ ಎಲೆಗಳ ಮೇಲೆ ಇರ್ತವೆ. ಆ ಗಿಡದ್ದು ಒಂದು ಸ್ಪೆಷಾಲಿಟಿ ಸರ್. ಮತ್ತೆ ಪ್ರಜ್ವಲ್, ಇದು ಅಷ್ಟೇ ಬೆಂಗಳೂರಿಂದ ರಿಲೀಸ್ ಆಗಿರೋದು. ಅದಾದ ನಂತರ ಅರ್ಕ ನಿರಂತರ, ಸೊ ಹೆಸರಲ್ಲೇ ನಿರಂತರ ಅಂದ್ರೆ ವರ್ಷವಿಡೀ ಇದು ನಿರಂತರವಾಗಿ ಹೂವನ್ನ ಬಿಡ್ತಾನೆ ಇರುತ್ತೆ ಅಂತ. ಇದು ಫ್ರಮ್ IHR ಬೆಂಗಳೂರಿಂದ ರಿಲೀಸ್ ಆಗಿದೆ. ಮತ್ತೆ ಡಬಲ್ಸ್ಗೆ ಬಂದಾಗ ಕೆಲವೊಂದು ಒಂದು ಮೂರ್ನಾಲ್ಕು ವೆರೈಟಿಗಳಿದಾವೆ, ಅದು ಅರ್ಕ ಸುವಾಸಿನಿ ಅಂತ, ಹೆಸರಲ್ಲೇ ಇದೆ. ಇದು ಬಹಳಷ್ಟು ಪರಿಮಳವನ್ನು ಹೊಂದಿದೆ. ತದಾನಂತರದ ಸ್ವರ್ಣರೇಖ, ಈನ ಸಿಂಗಲ್ಸ್ ಅಲ್ಲಿ ಹೇಳಿದೆ ಸರ್, ಇದು ರಜತ್ ರೇಖಾ ಅಂತ ಹೇಳಿದ್ನಲ್ಲ, ಬೆಳ್ಳಿ ಆಕಾರದ ಮಚ್ಚೆ ಇರುತ್ತವೆ ಅಂತ. ಈ ಡಬಲ್ಸ್ ಅಲ್ಲಿ ಸ್ವರ್ಣರೇಖ ಅಂದ್ರೆ ಚಿನ್ನದ ಮಚ್ಚೆಗಳು ಆ ಗಿಡದ ಮೇಲೆ ನಾವು ಕಾಣಬಹುದು. ರಜತ್ ರೇಖಾ ಸಿಂಗಲ್ಸ್ ಅಲ್ಲಿ ಬರುತ್ತೆ, ಸ್ವರ್ಣರೇಖಾ ನಮಗೆ ಡಬಲ್ಸ್ ಅಲ್ಲಿ ಬರುತ್ತೆ. ಅದಾದ ನಂತರ ವೈಭವ್. ಸೊ ಇಷ್ಟು ಎಲ್ಲಾನು ನಮಗೆ IHR ಬೆಂಗಳೂರು ಕಡೆಯಿಂದ ರಿಲೀಸ್ ಆಗಿರುವಂತಹ ತಳಿಗಳು, ಎಲ್ಲವೂ ಉತ್ತಮ ಇಳುವರಿಯನ್ನು ಕೊಡ್ತವೆ ಸರ್. ಈ ಸುಗಂಧರಾಜ ಹೂವಿನಲ್ಲಿ ಪ್ಲಾಂಟೇಶನ್ ಅಂದ್ರೆ ಸಸಿ ಯಾವ ರೀತಿ ನಾಟಿ ಮಾಡೋದು, ಅಥವಾ ಸಸಿ ಮಾಡಿ ಮಾಡ್ಕೊಂಡ ಸಸಿನ ಆಮೇಲೆ ನಾಟಿ ಮಾಡೋದು, ಅಥವಾ ಬೀಜ ಊರಿ ಅದನ್ನ ಬೆಳೆಯಂತದ. ಈ ಸಸ್ಯಾಭಿವೃದ್ಧಿಗೆ ಬಂದಾಗ ಈ ಸುಗಂಧರಾಜದಲ್ಲಿ ನಮ್ಗೆ ಯಾವುದೇ ಬೀಜಗಳು ನಮ್ಗೆ ಗಿಡಗಳನ್ನ ಕೊಡೋದಿಲ್ಲ ಸರ್. ಯಾಕಂತಂದ್ರೆ ಇದರಲ್ಲಿ ನಾವು ಗೆಡ್ಡೆಗಳನ್ನ ಯೂಸ್ ಮಾಡ್ತೀವಿ. ಸೊ ಈ ಚೆಂಡುವೆ ಬೇರೆ, ನಮ್ಗೆ ಈ ಸುಗಂಧರಾಜನೇ ಬೇರೆ. ನಮ್ಗೆ ಜಾಸ್ತಿ ಇಳುವರಿ ಬೇಕು ಅಂತ ಅಂದಾಗ ನಾವು ಗೆಡ್ಡೆಗಳನ್ನ ಯೂಸ್ ಮಾಡ್ಕೋಬೇಕು. ಗೆಡ್ಡೆಗಳನ್ನ ಹೆಂಗ್ ಸೆಲೆಕ್ಟ್ ಮಾಡ್ಕೊಳ್ಳೋದು, ಯಾಕಂದ್ರೆ ಒಂದು ಗಿಡ ಅದು ಹೂವಿನ ಅವಧಿ ಮುಗಿದ ತಕ್ಷಣ ಕೆಳಗಡೆ ಗೆಡ್ಡೆಗಳು ಬೆಳೆಯಕ್ಕೆ ಆರಂಭವಾಗ್ತವೆ. ನಮ್ಗೆ ಎಲ್ಲಾ ಹೂವಿನ ಅವಧಿ ಮುಗಿದು ಒಂದು ತಿಂಗಳಲ್ಲಿ ನಮ್ಗೆ ಗೆಡ್ಡೆ ಫಾರ್ಮೇಶನ್ ಆಗಿರುತ್ತೆ ಸರ್ ಕೆಳಗೆ. ಸೊ ಒಂದು ತಿಂಗಳಾದ್ಮೇಲೆ ಮೇಲ್ಗಡೆ ಗಿಡ ಎಲ್ಲ ಒಣಗಿರುತ್ತೆ. ಸೊ ಕೆಳಗಡೆ ಅದು ಆಲ್ರೆಡಿ ಡೆವಲಪ್ ಆಗಿದೆ ಅಂತ ನಾವು ಅನ್ಕೋಬಹುದು. ಸೊ ಒಂದು ತಿಂಗಳಾದ ನಂತರ ಆ ಗೆಡ್ಡೆಗಳನ್ನೆಲ್ಲ ತೆಗೆದು ಅದನ್ನ ನಾವು ಒಂದು ತಿಂಗಳು ಸ್ಟೋರ್ ಮಾಡಬೇಕಾಗುತ್ತೆ ಸರ್. ಯಾಕಂದ್ರೆ ಅದು ಡಾರ್ಮೆನ್ಸಿ ಪೀರಿಯಡ್ ಅಂತ ಕರಿತೀವಿ, ಇನ್ ಕೇಸ್ ಆಫ್ ಟ್ಯೂಬರೋಸ್ ಅಲ್ಲಿ ಅಂದ್ರೆ ಸುಪ್ತಾವಸ್ಥೆ ಅಂತ ಕರಿತೀವಿ. ಆ ಡಾರ್ಮೆನ್ಸಿ ಪೀರಿಯಡ್ ಒಂದ್ ತಿಂಗಳು ಹೋಗ್ತವೆ ಸರ್, ಆ ಟೈಮಲ್ಲಿ ಅದು ಮೊಳಕೆ ಒಡೆಯುವುದಿಲ್ಲ. ಸೊ ಅದಕ್ಕೆ ನಾವು ಅದನ್ನ ಮಣ್ಣಿನ ತೆಗೆದಾದ್ಮೇಲೆ ಒಂದು ತಿಂಗಳು ಕತ್ಲೆ ಎಲ್ಲಿರುತ್ತೋ ಅಲ್ಲಿ ಎಲ್ಲೂ ಗಾಳಿ ಆಡುತ್ತಲ್ಲ ಸರ್, ಅಲ್ಲಿ ಒಂದು ತಿಂಗಳು ಸ್ಟೋರ್ ಮಾಡಿ ಇಟ್ಕೋಬೇಕು, ಕತ್ಲೆ ಇರಬೇಕು. ಬೆಳಕಿತ್ತು ಅಂದ್ರೆ ಒಂದೊಂದು ಏನಾಗುತ್ತೆ, ಮೊಳಕೆ ಒಡೆದು ಬಿಡ್ತವೆ ಸರ್. ಅದಕ್ಕೆ ಕತ್ತೆ ಇರುವಂತಹ ಪ್ರದೇಶದಲ್ಲಿ ಅದನ್ನ ಸ್ಟೋರ್ ಮಾಡಿ ಇಟ್ಕೊಂಡು ಒಂದು ತಿಂಗಳಾದ ನಂತರ ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಅದು 2-3 ಡಯಾಮೀಟರ್ ಇರಬೇಕು ಸರ್, ಸುತ್ತಳತೆ 2-3 ಇರುವಂತಹ ಗೆಡ್ಡೆಗಳನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಉತ್ತಮ ಇಳುವರಿ ನಮಗೆ ಕೊಡುತ್ತೆ. ಸೊ ಅದನ್ನ ಸೆಲೆಕ್ಟ್ ಮಾಡಿಕೊಂಡು ನಾವು ಡೈರೆಕ್ಟ್ ಮೇನ್ ಫೀಲ್ಡ್ ಗೆ ಮಾಡ್ಕೋಬಹುದು ಸರ್. ಈ ಸುಗಂಧರಾಜದಲ್ಲಿ ಗೊಬ್ಬರ ಯಾವ ಸಂದರ್ಭದಲ್ಲಿ ಹಾಕಬೇಕು, ಆಮೇಲೆ ಪೋಷಕಾಂಶಗಳನ್ನು ಯಾವ ಸಂದರ್ಭದಲ್ಲಿ ಕೊಡಬೇಕು, ಅದರ ಬಗ್ಗೆ ಸ್ವಲ್ಪ ವಿವರವಾಗಿ ತಿಳಿಸಿ. ಸಸ್ಯಾಭಿವೃದ್ಧಿ ಅಂತ ಬಂದಾಗ ಒಂದು ತಿಂಗಳಾದ್ಮೇಲೆ ನಾನು ಏನ್ ತೆಗೆದು ಇಟ್ಕೋಬೇಕು ಅಂತ, ಅದಕ್ಕೆ ಈಗ ನಾವು ಮೇನ್ ಫೀಲ್ಡ್ ಹೋಗ್ಬೇಕು ಅಂದ್ರೆ ಇದರಲ್ಲೂ ಅಷ್ಟೇ ನಮಗೆ 20 ಟನ್ ಕೊಟ್ಟಿಗೆ ಗೊಬ್ಬರವನ್ನು ಹಾಕೊಂಡು ಉಳುಮೆ ಮಾಡ್ಕೋಬೇಕು ಸರ್. ಉಳುಮೆ ಮಾಡಿಕೊಂಡು ಇದರಲ್ಲೂ ಅಷ್ಟೇ ಸೇಮ್ ಕಾಲುವೆ ತರ ಅಥವಾ ಬದುಗಳು ಅಂತ ಏನ್ ಕರಿತೀವಿ, ಇದರಲ್ಲಿ 30 cm ಇಂದ ಇನ್ನೊಂದು 30 cm ಗೆ ಒಂದೊಂದು ಬದುವನ್ನ ಹಾಕೋಬೇಕು. ಆ ಬದುವಿನಲ್ಲಿ ಒಂದು ಕಡೆ ಮಾತ್ರ ಆ ಗೆಡ್ಡೆಗಳನ್ನ ಇಟ್ಕೊಂತ ಹೋಗ್ಬೇಕು. ಒಂದು ಬದುವಿನಿಂದ ಇನ್ನೊಂದು ಬದುವಿಗೂ 30 cm, ಒಂದು ಗೆಡ್ಡೆಯಿಂದ ಇನ್ನೊಂದು ಗೆಡ್ಡೆಗೂ 30 cm. ಸೊ ಸೇಮ್ ಇರುತ್ತೆ ಅಂದ್ರೆ ಇದನ್ನ ನಾವು 30x30 ಅಂತ ಕರಿತೀವಿ. ಸೊ ಎರಡಕ್ಕೂ ಈಕ್ವಲ್ ಡಿಸ್ಟೆನ್ಸ್ ಇರುತ್ತೆ, ಯಾಕಂದ್ರೆ ಇದು ಬಹಳ ಬ್ರಾಂಚಸ್ ಏನ್ ಬರಲ್ಲ ನಮ್ಗೆ. ಈ ಗಿಡ ಏನಿರುತ್ತೆ ಮೇಲ್ಗಡೆ ಉದ್ದವಾಗಿ ಬೆಳ್ಕೊಂಡು ಹೋಗುತ್ತೆ, ಅದಕ್ಕೆ ನಮ್ಗೆ ಸೈಡ್ ರೆಂಬೆ ಕೊಂಬೆಗಳೇನ್ ಜಾಸ್ತಿ ಬರಲ್ಲ, ಅದಕ್ಕೆ ನಾವು ಇಲ್ಲಿ ಸ್ವಲ್ಪ ಡಿಸ್ಟೆನ್ಸ್ ಅಂತ ಏನ್ ಕರಿತೀವಿ ಅದನ್ನ ಕಡಿಮೆ ಮಾಡ್ಕೊಂತೀವಿ. ಜಾಸ್ತಿ 60 ಏನು ಹೋಗಲ್ಲ, 30 cm ಸಾಕು ಸರ್. 30 cm ಹಾಕೊಂಡು ಗಿಡದಿಂದ ಗಿಡಕ್ಕೆ ಬದುವಿನಿಂದ ಬದುವಿಗೆ 30 cm ಬಿಟ್ಕೊಂಡು ಹಾಕೊಂತ ಹೋಗ್ಬೋದು ಸರ್. ಇನ್ನು ಪೋಷಕಾಂಶಗಳು ಅಂತ ಬಂದಾಗ ಫರ್ಟಿಲೈಸರ್ ಅಂತ ಏನ್ ಕರಿತೀವಿ, ಇದನ್ನ ನಾವು 100:50:50 ಅಂದ್ರೆ 100 kg ಆಫ್ ಸಾರಜನಕ ಇನ್ ನೈಟ್ರೋಜನ್ ಅಂತ ಕರಿತೀವಿ, ಮತ್ತೆ 50 kg ಆಫ್ ರಂಜಕ ಅಂಡ್ 50 kg ಆಫ್ ಪೊಟ್ಯಾಶ್. ಸೊ ಇದನ್ನ ನಾಟಿ ಮಾಡುವಂತ ಟೈಮ್ ಅಲ್ಲಿ ಹಾಕೋಬೇಕು ಸರ್. ಇನ್ನುಳಿದ 125 kg ನೈಟ್ರೋಜನ್ ಏನ್ ರೀತಿಯಲ್ಲ, ಇದನ್ನ ನಾಟಿ ಮಾಡಿ 60 ದಿನಗಳಾದ ನಂತರ ನಾವು ಈ ನೈಟ್ರೋಜನ್ ನ ಹಾಕೋಬೇಕಾಗುತ್ತೆ ಸರ್. ಈಗ ಯಾವುದೇ ಬೆಳೆ ಆದ್ರೂ ನಮಗೆ ಈ ಕೀಟಗಳ ನಿರ್ವಹಣೆ ಆಮೇಲೆ ರೋಗಗಳ ನಿರ್ವಹಣೆ ಬಹಳ ಮುಖ್ಯ ಆಗುತ್ತೆ. ಈ ಸುಗಂಧರಾಜ ಹೂವಿನ ಬೇಸಾಯದಲ್ಲಿ ಯಾವ ರೀತಿಯ ಕೀಟಗಳು ಇದಕ್ಕೆ ಬಾಧಿಸ್ತವೆ, ಮತ್ತೆ ಯಾವ ರೀತಿಯ ರೋಗಗಳು ಬಾಧಿಸ್ತವೆ, ಅವುಗಳನ್ನು ಹೇಗೆ ನಿರ್ವಹಣೆ ಮಾಡಬೇಕು? ಸರಿ, ಕೀಟಗಳು ಅಂತ ಬಂದಾಗ ಸುಗಂಧರಾಜದಲ್ಲಿ ನಮ್ಗೆ ರಸ ಇರುವ ಕೀಟಗಳು, ಅದರಲ್ಲಿ ಮೊದಲನೇ ಥ್ರಿಪ್ಸ್ ಅಂತ ಕರಿತೀವಿ, ಥ್ರಿಪ್ಸ್ ಬರುತ್ತೆ, ಮತ್ತೆ ಸಸ್ಯ ಏನು ಅಂತ ಬರುತ್ತೆ, ಅಥವಾ ಎಫಿಡ್ಸ್ ಅಂತ ಬರ್ತವೆ. ಯಾವುದೇ ಆಗಿರ್ಬೋದು ಎಲ್ಲ ಸಕಿಂಗ್ ಪೆಸ್ಟ್, ಯಾವುದೇ ಹೂವಿಗಾಗಿರ್ಬೋದು ಕೆಳಗಡೆ ಸರ್ಫೇಸ್ ಅಂದ್ರೆ ಲೀವ್ಸ್ ಕೆಳಗಡೆ ಸರ್ಫೇಸ್ ಅಲ್ಲಿ ಕುಂತು ರಸವನ್ನ ಈರ್ತಾ ಹೋಗ್ತಿರ್ತವೆ. ಸೊ ಇದು ನಮ್ಗೆ ಆಗ್ಲೇ ಹೇಳ್ದಂಗೆ ಮೇಲ್ಗಡೆ ಹೆಂಗೆ ನಮ್ಗೆ ಗೊತ್ತಾಗುತ್ತೆ ಅಂದ್ರೆ ಇದು ನಮ್ಗೆ ಯೆಲ್ಲೋ ಕಲರ್ ಪ್ಯಾಚ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಅದಾದ ನಂತರ ಅದರಿಂದ ಫೋಟೋಸಿಂಥಸಿಸ್ ಆಗಕ್ಕೆ ಚೆನ್ನಾಗಿ ಆಗಲ್ಲ, ಅದರಿಂದ ಗಿಡದ ಬೆಳವಣಿಗೆ ಕುಂಠಿತವಾಗುತ್ತೆ. ಸೊ ಇದಾದ್ಮೇಲೆ ನಮ್ಗೆ ಇದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಇದು ಇನಿಷಿಯಲ್ ಸ್ಟೇಜ್ ಅಲ್ಲಿ ಇತ್ತು ಅಂತಂದಾಗ ನಾವೇನ್ ಮಾಡ್ಕೋಬಹುದು, ಕೈಯಲ್ಲೇ ಕಿತ್ತು ದೂರ ಬಿಸಾಡಬಹುದು. ಅಥವಾ ಇನ್ನೊಂದು ಮೆಷರ್ ಅಂದ್ರೆ ಒಂದೆರಡು ಮೂರು ನಾಲ್ಕೈದು ಗಿಡ ಇತ್ತು ಅಂದ ಅದಷ್ಟು ಕಿತ್ತು ಎಲ್ಲಾರು ಒಂದು ಕಡೆ ಒಂದು ಗುಂಡಿಯನ್ನು ತೋಡಿ ಅದನ್ನ ಮುಚ್ಚಾಕಿ ಬರ್ನ್ ಮಾಡಬಹುದು. ಇದು ಮೂರನೇ ಹಂತ ಸರ್, ಏನ್ ಕೆಮಿಕಲ್ ಸ್ಪ್ರೇ ಅಂತ ಏನ್ ಕರಿತೀವಿ, ಇದನ್ನ ಮೂರನೇ ಹಂತಕ್ಕೆ ಹೋಗ್ಬೇಕು. ಯಾವತ್ತು ಫಸ್ಟ್ ನಾವು ಕೈಯಿಂದನೇ ಮಾಡ್ಕೋಬೇಕಾಗುತ್ತೆ, ಸೆಕೆಂಡ್ ಒಂದು ಆರ್ಗ್ಯಾನಿಕ್ ಸಾವಯವಾಗಿ ಏನಾದ್ರು ಕಂಟ್ರೋಲ್ ಮಾಡಕ್ಕಿದ್ರೆ ಅದನ್ನ ಮಾಡ್ಕೋಬೇಕು, ಮೂರನೇ ಹಂತದಲ್ಲೂ ನಮ್ಗೆ ಕಂಟ್ರೋಲ್ ಆಗಿಲ್ಲ ಅಂದಾಗ ನಾವು ಕೆಮಿಕಲ್ ಸ್ಪ್ರೇ ಹೋಗ್ಬೇಕಾಗುತ್ತೆ. ಆ ಟೈಮಲ್ಲಿ ನಾವು ಡೈಮೀಥೋಏಟ್ ಅಂತ ಸಿಗುತ್ತೆ ಸರ್ ಕೆಮಿಕಲ್. ಸೊ ಈ ಕೆಮಿಕಲ್ ನ 1 ml ಪರ್ ಲೀಟರ್ ನಷ್ಟು ವಾಟರ್ ಅಲ್ಲಿ ಮಿಕ್ಸ್ ಮಾಡಿಕೊಂಡು ಎಲೆ ಕೆಳಗೆ ಇರುವಂತಹ ಥ್ರಿಪ್ಸ್ ಆಗಿರ್ಬೋದು ಅದಕ್ಕೆ ಡೈರೆಕ್ಟ್ ಸ್ಪ್ರೇ ಮಾಡಿದ್ರೆ ಇದನ್ನು ನಾವು ಕಂಟ್ರೋಲ್ ಮಾಡ್ಕೋಬಹುದು ಅಂತ ಹೇಳ್ತೀನಿ ಸರ್. ಇನ್ನು ರೋಗಗಳಿಗೆ ಬಂದಾಗ ಇದಕ್ಕೆ ಬುಡಕೊಳೆ ರೋಗ ಅಂತ ಕರಿತೀವಿ. ಈ ಬುಡಕೊಳೆ ರೋಗ ಯಾವಾಗ ಬರುತ್ತೆ ಅಂತ ಅಂದ್ರೆ ಸುಗಂಧರಾಜಕ್ಕೆ ತುಂಬಾ ಕಡಿಮೆ ನೀರು ಬೇಕು ಸರ್. ಚೆಂಡು ಆಗಿರ್ಬೋದು ಗುಲಾಬಿ ಆಗಿರ್ಬೋದು ನಾವು ವಾರಕ್ಕೆ ಒಂದ್ 2-3 ಸಲ ಹಾಕೊಂತೀವಿ. ಸುಗಂಧರಾಜ ಅಂತ ಬಂದಾಗ ನಾವು ವಾರಕ್ಕೆ ಅಥವಾ 15 ಡೇಸ್ ನೋಡ್ಕೋಬೇಕು ಸರ್, ಇಷ್ಟು ಒಂದ್ ಟೈಮ್ ಸಾಕು. ಯಾಕಂದ್ರೆ ಕೆಳಗಡೆ ಗೆಡ್ಡೆಗಳ ಫಾರ್ಮೇಶನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆ ಟೈಮಲ್ಲಿ ನಾವು ನೀರು ಜಾಸ್ತಿ ಕೊಡ್ತು ಅಂದಾಗ ಏನಾಗುತ್ತೆ, ಅದು ಕೊಳಿಲಿಕ್ಕೆ ಪ್ರಾರಂಭ ಆಗುತ್ತೆ. ಸೊ ಇದೇ ಅದು ಬುಡಕೊಳೆ ರೋಗ. ಸೊ ಇದಾಯ್ತು ಅಂದಾಗ ನಮ್ಗೆ ಮೇಲ್ಗಡೆ ಫಿಸಿಕಲ್ ಅಪಿಯರೆನ್ಸ್ ಏನು ಕಾಣಲ್ಲ, ಫಸ್ಟ್ ಕೆಳಗಡೆ ಬೇರೆ ಕೊಳಿತಾ ಬರುತ್ತೆ, ಬೇರ್ ಕೊಳಿತು ಅಂತ ಗೆಡ್ಡೆ ಫಾರ್ಮೇಶನ್ ಆಗಲ್ಲ, ಗೆಡ್ಡೆ ಬೆಳವಣಿಗೆ ಕುಂಠಿತ ಆಗುತ್ತೆ. ಅದಾದ ನಂತರ ಒಂದು 10-15 ದಿನಗಳಲ್ಲಿ ನಮ್ಗೆ ಮೇಲ್ಗಡೆ ಏನು ಲೀವ್ಸ್ ಎಲ್ಲ ಇರ್ತವೆ ಎಲ್ಲವೂ ಡ್ರೈ ಆಗಿ ಯೆಲ್ಲೋಯಿಂಗ್ ಆಗಿ ಕಂಪ್ಲೀಟ್ ಬ್ಲಾಕಿಶ್ ಆಗಿ ಟರ್ನ್ ಔಟ್ ಆಗುತ್ತೆ. ಸೊ ಇದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ಲೇ ಹೇಳ್ದಂಗೆ ಕೈಯಿಂದ ಕಿತ್ತು ಬೇರೆ ಕಡೆ ಇದು ಮಾಡಬಹುದು, ಇಲ್ಲ ಅಂದ್ರೆ ಆರ್ಗ್ಯಾನಿಕ್ ಯಾವ್ದಾದ್ರು ಸಾವಯವಾಗಿ ಅಥವಾ ಬೇವಿನ ಹಿಂಡಿ ಆಗಿರ್ಬೋದು ಅಥವಾ NSKE ಅಂತ ಕರಿತೀವಿ, ನೀಮ್ ಸೀಡ್ ಕರ್ನಲ್ ಎಕ್ಸ್ಟ್ರಾಕ್ಟ್, ಇದನ್ನ ನಾವು ಯೂಸ್ ಮಾಡ್ಕೋಬಹುದು. ಇವೆಲ್ಲ ಸಾವಯವಲ್ಲಿ ಬರ್ತವೆ ಸರ್. ಇದನ್ನ ಯೂಸ್ ಮಾಡಿ ನಾವು ಕಂಟ್ರೋಲ್ ಆಗಿಲ್ಲ ಅಂತಂದಾಗ ಮೂರನೇದು ಕೆಮಿಕಲ್ ಹೋಗ್ಬೇಕಾಗುತ್ತೆ ಸರ್, ಕೆಮಿಕಲ್ ಕಾರ್ಬೆಂಡಜಿಮ್ ಅಂತ ಕರಿತೀವಿ. ಇದು ಎಷ್ಟು ಅಂದ್ರೆ 1 g/l ಅಲ್ಲಿ ಮಿಕ್ಸ್ ಮಾಡ್ಕೊಂಡು ನಾವು ಸ್ಪ್ರೇ ಮಾಡ್ಕೋಬೇಕು, ಅಥವಾ ಆ ರೂಟ್ ಪೋರ್ಷನ್ ಎಲ್ಲಿರುತ್ತೆ ಬುಡಕೊಳೆ ರೋಗ ಆಗಿರೋದ್ರಿಂದ ಅಲ್ಲಿ ನಾವು ಡೈರೆಕ್ಟ್ ಹಾಕಿದ್ರೆ ಸೊ ನಾವು ಕಂಟ್ರೋಲ್ ಮಾಡ್ಕೋಬಹುದು ಸರ್. ಇನ್ನು ಸಿಡಿ ರೋಗ ಅಂತ ಕರಿತೀವಿ ಅಥವಾ ಬೆಂಕಿ ರೋಗ ಅಂತ ಕರಿತೀವಿ. ಇದು ಏನಕ್ಕೆ ಬರುತ್ತೆ ಅಂತ ಅಂದ್ರೆ ರಸ ಇರುವ ಕೀಡೆಗಳೇನಿರ್ತವೆ ಇದು ಬೇರೆ ಯಾವ್ದೋ ಒಂದು ಗಿಡದಲ್ಲಿ ಅದರಿಂದ ಆರ್ಗ್ಯಾನಿಸಮ್ಸ್ ಏನಿರುತ್ತೆ ತಗೊಬಂದು ಇಲ್ಲಿ ಹಾಕಿರ್ತವೆ ಸರ್. ಇದರಿಂದ ಏನಾಗುತ್ತೆ ಅಂದ್ರೆ ಈ ಫೋಟೋಸಿಂಥಸಿಸ್ ಎಲ್ಲ ಚೆನ್ನಾಗಲ್ಲ, ಏನಾಗುತ್ತೆ ಹಸಿರು ಬಣ್ಣ ಇದೆಲ್ಲ ಹಳದಿ ಬಣ್ಣದ ಟರ್ನ್ ಆಗಿ ಬೆಂಕಿ ಬೆಂಕಿ ಆಗಿ ಆ ಗಿಡಗಳು ಅಂದ್ರೆ ಫುಲ್ ಯೆಲ್ಲೋಯಿಶ್ ಆಗಿ ಕಾಣಲಿಕ್ಕೆ ಶುರು ಆಗ್ತವೆ. ಸೊ ಇದನ್ನು ನಾವು ಸಿಡಿ ರೋಗ ಅಂತ ಕರಿತೀವಿ. ಇದನ್ನು ಅಷ್ಟೇ ಕಾರ್ಬೆಂಡಜಿಮ್ 1 g/l ನಾವು ಯೂಸ್ ಮಾಡಿಕೊಂಡು ಕಂಟ್ರೋಲ್ ಮಾಡ್ಕೋಬಹುದು. ಇನ್ನು ಕೊನೆಯದಾಗಿ ಬೇರು ಗಂಟು ಜಂತು ರೋಗ ಅಂತ ಕರಿತೀವಿ. ಇಲ್ಲೇನಾಗುತ್ತೆ ಅಂದ್ರೆ ಬೇರಲ್ಲಿ ಗಂಟುಗಳು ಫಾರ್ಮೇಶನ್ ಆಗ್ತವೆ ಸರ್. ಈ ಗಂಟುಗಳು ಫಾರ್ಮೇಶನ್ ಆಗಬಾರದು. ಸೊ ಇದನ್ನ ಆಗಬಾರದು ಅಂದ್ರೆ ಇದನ್ನು ಅಷ್ಟೇ ಆರ್ಗ್ಯಾನಿಕಲಿ ನಾವು ಬೇವಿನ ಹಿಂಡಿ ಅಂತ ಏನ್ ಕರಿತೀವಿ, ಒಂದು 5-6 quintal ಪರ್ ಹೆಕ್ಟೇರ್ ಗೆ ಹಾಕೊಂಡು ಕಂಟ್ರೋಲ್ ಮಾಡ್ಕೋಬಹುದು ಸರ್. ಇದಿಷ್ಟು ಕೀಟ ಮತ್ತು ರೋಗ ಬಾಧೆಗಳು ಟ್ಯೂಬರೋಸ್ ಅಥವಾ ಸುಗಂಧ ರಾಜ್ಯದಲ್ಲಿ ಕಂಡು ಬರ್ತವೆ ಸರ್. ಈ ಸುಗಂಧ ರಾಜ ಬೇಸಾಯದಲ್ಲಿ ನಾವೇನ ಇಳುವರಿ ಅಂತೀವಲ್ಲ, ಎಷ್ಟು ದಿನದಲ್ಲಿ ಬರುತ್ತೆ ಮತ್ತೆ ಕೊಯ್ಲಿ ಯಾವ ರೀತಿ ಮಾಡಬೇಕು ಅದ್ರ ಬಗ್ಗೆ ಹೇಳಿ ಸರ್. ನಮ್ಗೆ ಈ ಸುಗಂಧರಾಜ ನಾಟಿ ಮಾಡಿ ಒಂದು 3-3.5 ತಿಂಗಳು, ಜಾಸ್ತಿ ಅಂದ್ರೆ 4 ತಿಂಗಳಲ್ಲಿ ನಮ್ಗೆ ಬಂದ್ಬಿಡ್ತವೆ ಸರ್. ಈ ಗೆಡ್ಡೆ ಹಾಕಿರ್ತೀವಿ, ಬೀಜ ಹಾಕಿದ್ರೆ ಅದನ್ನ ನಾವು ಸಸಿ ಮಡಿ ತಯಾರಿ ಮಾಡ್ಕೊಂಡು ಬೇರೆ ಕಡೆ ಮಾಡ್ಕೋಬೇಕಾಗುತ್ತೆ. ಇದು ಗೆಡ್ಡೆ ಆಗಿರೋದ್ರಿಂದ ಆಲ್ರೆಡಿ ನಾವು ಡಾರ್ಮೆನ್ಸಿ ಪೀರಿಯಡ್ ಒಂದ್ ಕಡೆ ಇಟ್ಟಿರ್ತೀವಿ. ಸೊ ಅಲ್ಲಿ ನಮ್ಗೆ ಜಾಸ್ತಿ ಟೈಮ್ ತಗೊಳ್ಳೋದೇ ಇಲ್ಲ ಸರ್. ನಮ್ಗೆ 3-3.5 ತಿಂಗಳು, ಇನ್ನು ಜಾಸ್ತಿ ಅಂದ್ರೆ 4 ತಿಂಗಳಲ್ಲಿ ನಮ್ಗೆ ಹೂಗಳು ಕೊಯ್ಲಿಗೆ ಬರಕ್ಕೆ ಸ್ಟಾರ್ಟ್ ಆಗ್ತವೆ. ಇದ್ರಲ್ಲಿ ನಾವು 2 ತರ ಹಾರ್ವೆಸ್ಟ್ ಮಾಡ್ಕೊಂತೀವಿ ಸರ್. ಒಂದು ಕಟ್ ಫ್ಲವರ್ ಏನಂತ ಕರಿತೀವಿ, ನಾನು ಫ್ಲವರ್ ಅರೇಂಜ್ಮೆಂಟ್ ಅಲ್ಲಿ ಯೂಸ್ ಮಾಡ್ಕೋತೀನಿ ಅಂತ ಅಂದೆ. ಸೊ ಇದನ್ನ ಕಟ್ ಫ್ಲವರ್ ಹಾರ್ವೆಸ್ಟ್ ಅಂತ ಕರಿತೀವಿ. ಏನಂದ್ರೆ ಮೇನ್ ಏನ್ ಸ್ಟೆಮ್ ಇರುತ್ತಲ್ಲ ಸರ್, ಫುಲ್ ತೆಗೆದು ಬಿಡ್ತೀವಿ. ಮತ್ತೆ ಇನ್ನೊಂದು ಹಾರ್ವೆಸ್ಟ್ ಏನಂದ್ರೆ ಬಿಡಿ ಹೂ. ನೀವು ಸುಗಂಧರಾಜ ನೋಡಿದ್ರೆ ಇಂಡಿವಿಜುವಲ್ ಫ್ಲವರ್ಸ್ ನ ಅದನ್ನ ಹಾರ ಮಾಡ್ಲಿಕ್ಕೆ ಏನ್ ಮಾಡ್ಕೊಂತೀವಿ, ಅದನ್ನ ಹಾರ್ವೆಸ್ಟ್ ಮಾಡಕ್ಕೆ. ಸೊ ಈ ಕಟ್ ಫ್ಲವರ್ ಯಾವಾಗ ಹಾರ್ವೆಸ್ಟ್ ಮಾಡ್ಕೋಬೇಕು ಅಂತ ಅಂದ್ರೆ ಅದು ಒಂದು 15 cm ಇರಬೇಕು ಸರ್. ಯಾಕಂದ್ರೆ ಒಂದು ಗಿಡ ಒಂದು 30-40 cm ಹೈಟ್ ಬೆಳೆಯುತ್ತೆ. ನಮ್ಗೆ ಆ ಫ್ಲವರ್ ಸ್ಟಾಕ್ ಅಂತ ಏನ್ ಕರಿತೀವಿ ಅದು ಒಂದು 10-15 cm ಇರಬೇಕು. ಯಾಕಂದ್ರೆ ಅದು ನಮ್ಗೆ ಮಾರ್ಕೆಟ್ ಅಲ್ಲಿ ಬೇಡಿಕೆ ಇರುವಂಗೆ ಹಂಗೆ ಇರೋದು ಸರ್. 15 cm ಇರಬೇಕು. ಅದು ಯಾವಾಗ ಹಾರ್ವೆಸ್ಟ್ ಮಾಡ್ಕೋಬೇಕು ಅಂದ್ರೆ ಕೆಳಗಡೆ ಇರುವಂತಹ ಫ್ಲವರ್ಸ್ ಅಂದ್ರೆ 1 or 2 ಫ್ಲವರ್ಸ್ ಓಪನ್ ಆಗಿರಬೇಕು, ಇನ್ನು ಮೇಲ್ಗಡೆ ಇರುವಂತಹ ಫ್ಲವರ್ಸ್ ಎಲ್ಲ ಮೊಗ್ಗಾಗೆ ಇರಬೇಕು. ಆ ಟೈಮಲ್ಲಿ ನಾವು ಕಟ್ ಫ್ಲವರ್ ನ ಹಾರ್ವೆಸ್ಟ್ ಮಾಡ್ಕೊಂತೀವಿ. ಇನ್ನು 2ನೇದು ಅಂತ ಬಂದಾಗ ಬಿಡಿ ಹೂ. ಇದನ್ನು ಅಷ್ಟೇ, ಫುಲ್ ಅರಳಿದಾಗ ಫ್ಲವರ್ಸ್ ನ ಇಂಡಿವಿಜುವಲ್ ಕೈಯಲ್ಲ ಕಿತ್ಕೊಂತಾ ಹೋದ್ರೆ ಬಿಡಿ ಹೂಗಳನ್ನ ಹಾರ್ವೆಸ್ಟ್ ಮಾಡ್ಕೋಬಹುದು ಸರ್. ಈ ಬಿಡಿ ಹೂಗಳಾಗಿರ್ಬೋದು ಅಥವಾ ಕಟ್ ಫ್ಲವರ್ ಆಗಿರ್ಬೋದು ಎರಡೂ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಬಹಳ ಬೇಡಿಕೆ ಇದೆ ಸರ್. ನಮ್ಗೆ ನಿಯರ್ ಬೈ ಹೈದರಾಬಾದ್ ಮಾರ್ಕೆಟ್ ಆಗಿರ್ಬೋದು ಅಥವಾ ಬೆಂಗಳೂರಲ್ಲಿ KR ಮಾರ್ಕೆಟ್ ಆಗಿರ್ಬೋದು ಎಲ್ಲಾ ಕಡೆನು ಅಷ್ಟೇ ಸರ್. ಇಂಡಿವಿಜುವಲ್ ಒಂದು ಕಟ್ ಫ್ಲವರ್ ಸುಗಂಧರಾಜಕ್ಕೆ ಸೀಸನ್ ಟೈಮಲ್ಲಿ ನಮ್ಗೆ 20 rupees ಆದ್ರೂ ಹೋಗುತ್ತೆ, ನಾನ್ ಸೀಸನ್ ಟೈಮಲ್ಲಿ ಒಂದು 7-8 rupees ಆದ್ರೂ ಹೋಗುತ್ತೆ ಸರ್. ಸೊ ಈ ತರ ಹಾರ್ವೆಸ್ಟ್ ಮಾಡ್ಕೊಂಡ್ರೆ ಬಹಳ ಉಪಯುಕ್ತ ರೈತರಿಗೆ ಅಂತ ಹೇಳ್ತೀನಿ ಸರ್. ನಂದು ಇನ್ನೊಂದು ಪ್ರಶ್ನೆ, ನಮ್ಮ ಗುಲ್ಬರ್ಗಾ ಮತ್ತೆ ಬೀದರ್ ಈ ಜಿಲ್ಲೆಗಳಲ್ಲಿ ಯಾವ ಭಾಗದಲ್ಲಿ ಈ ಸುಗಂಧರಾಜ ಬೆಳೀತಾ ಇದ್ದಾರೆ ಅಂತ ನಿಮ್ ಗಮನಕ್ಕೆ ಇದೆ? ಸರ್, ನಾನು ಬೀದರ್ ಕಡೆಯಿಂದ ಬಂದಿರೋದ್ರಾಗಿಂದ ಅಲ್ಲಿ ಫೀಲ್ಡ್ ವಿಸಿಟ್ಸ್ ಗಳೆಲ್ಲ ಹೋದಾಗ ಅಲ್ಲಿ ರೈತರು ಆಲ್ಮೋಸ್ಟ್ ಕಬ್ಬನ್ನ ಜಾಸ್ತಿ ಬೆಳೀತಾರೆ ಸರ್. ಆ ಕಬ್ಬಿನ ಮಧ್ಯದಲ್ಲಿ ಏನ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಸುಗಂಧರಾಜವನ್ನ ಬೆಳೆಸಿದ್ದಾರೆ. ಯಾಕಂದ್ರೆ ಕಬ್ಬು ಏನಂದ್ರೆ ಒಂದು ವರ್ಷ ತಗೊಳ್ಳುತ್ತೆ ಸರ್ ಬೆಳೆಯಕ್ಕೆ, ಯಾಕಂದ್ರೆ ಅದು ಈಳೆಲ್ಲ ಬರ್ಲಿಕ್ಕೆ. ಸೊ ಆ ಟೈಮ್ ಅಲ್ಲಿ ಒಂದು ಕಬ್ಬಿಂದ ಇನ್ನೊಂದು ಕಬ್ಬಿಗೆ ಸ್ವಲ್ಪ ಏನ್ ಜಾಗ ಬಿಟ್ಟಿರ್ತಾರೋ ಅಲ್ಲಿ ಈ ಸುಗಂಧರಾಜವನ್ನ ಬೆಳ್ಕೊಂಡಿದ್ದಾರೆ ಸರ್. ಅಂದ್ರೆ ಕಬ್ಬು ಬೆಳೆಯಕ್ಕಿಂತ ಮೊದಲೇ ಇದು ಬಂದ್ಬಿಟ್ಟಿರ್ತದೆ, ಇದು ಬಂದಿರುತ್ತೆ. ಸೊ ಇದು ಬಂದ್ ಮುಗಿದ್ಮೇಲೆ ನಮ್ಗೆ ಕಬ್ಬು ಸಿಗುತ್ತೆ. ನಮ್ಮ ಬೀದರ್ ಜಿಲ್ಲೆಯಲ್ಲಿ ಬಹಳಷ್ಟು ಜನ ಫಾಲೋ ಮಾಡ್ಕೊಂಡಿದ್ದಾರೆ ಸರ್. ತುಂಬಾ ಧನ್ಯವಾದ ಮೇಡಮ್. ಈ ಒಂದು ಸುಗಂಧರಾಜ ಹೂವಿನ ಒಂದು ಬೇಸಾಯ ಕ್ರಮಗಳು ಅಂದ್ರೆ ಯಾವ ರೀತಿ ಬೆಳೆದ್ರೆ ನಾವು ಲಾಭದಾಯಕವಾಗಿ ಸುಗಂಧರಾಜನ್ನ ಬೆಳಿಬಹುದು ಅನ್ನೋದ್ರ ಬಗ್ಗೆ ತಿಳಿಸಿಕೊಟ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದಗಳು. ಈ ತನಕ ಸುಗಂಧರಾಜ ಹೂವಿನ ಬೇಸಾಯ ಕ್ರಮಗಳು ಕುರಿತು ಬೀದರ್ನ ತೋಟಗಾರಿಕಾ ಮಹಾವಿದ್ಯಾಲಯದ ಹೂವಿನ ಕೃಷಿ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾ ಜಿಬಿ ಕವನ ಅವರೊಡನೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಬಿ ಸಿದ್ದಣ್ಣ. ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ. ಎಲ್ಐಸಿ ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಪೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ .in ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಕೋಶಾಲಿ ಹಮಾರಿ. ಈಗ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳು. ಶೋಭಕ ಬರ್ಪಾರ ಜನ ನಿಂದ ಹಾದಿ ಕೈಲಿಕ್ಕದಿದ್ದ ನೋಡ. ಹೌದನ? ಯಾಕವ ಏನ್ ಕಡಿಮೆ ಬಿದ್ದಿತ್ತು? ಏನಿಲ್ಲ, ಬಾಳ ದಿನ ಆಗಿತ್ತು, ಭೇಟಿನೂ ಆಗಿರ್ಲಿಲ್ಲ. ಏನೋ ಸ್ವಲ್ಪ ಸ್ವಲ್ಪ ಮಾತಾಡೋ ಇರ್ತಾವಲ್ಲಪ್ಪ. ಅಂದ್ರೆ ಒಟ್ಟ ಶೋಭಕ್ಕ ರಾಜಣ್ಣ ಜೊತೆಗೆ ಮಾತಾಡಿದ್ರೆ ಸ್ವಲ್ಪ ಹೌದು ಹಾಗಿರ ಅನಿಸ್ತದೆ. ಸ್ವಲ್ಪ ಅವ್ರಿಗೆ ಅನಿಸ್ತದ, ಮನಸ್ಸು ನಿರಾಳ ಅನಿಸ್ತದೆ. ಒಂದು ವಿಚಾರದವ್ರು ಒಂದ್ ಕಡೆ ಕುಡಿದಾಗ ಖುಷಿ ಆಗ್ಬಿಡುತ್ತೆ. ಇದು ನೋಡ ಶೋಭಕ, ಬಹಳ ಅಗ್ರತಿ ಕರೆಕ್ಟ್ ಮಾತ್ರ. ಈಗ ನಮ್ ನಮ್ ವಿಚಾರ ಕಲಿ ಅಂತರ್ ಜೊತೆಗೆ ನಾನ್ ಮಾತಾಡ್ತೀವಲ್ಲ, ಅದು ಬಹಳ ಖುಷಿ ಕೊಡ್ತದೆ. ಅದಕ್ಕ ಹಿಂದಕ್ಕಿಂತ ನಮ್ಮ ಸಂಸ್ಕೃತಿ ಏನಂತಂದ್ರೆ, ಒಬ್ಬರ ಮನೆಗೆ ಇನ್ನೊಬ್ರು ಹೋಗ್ಬೇಕು ಬರಬೇಕು, ಬಳಗದವ್ರ ಮನೆ ಹೋಗ್ಬೇಕು, ಫ್ರೆಂಡ್ಸ್ ಮನೆಗೆ ಹೋಗ್ಬೇಕು. ಆದ್ರೆ ಇತ್ತೀಚಿನ ನಮ್ಮ ಬಿಜಿ ಲೈಫ್ನಾಗ ಇದು ಒಬ್ಬರ ಮನೆಗೆ ಒಬ್ರು ಹೋಗೋದು ಎಷ್ಟು ನಾವು ಇಟ್ಕೊಂಡಿವಿ. ಒಬ್ಬರ ಮನೆಗೆ ಒಬ್ರು ಹೋಗೋದು ಇಲ್ಲ, ಒಬ್ಬರ ಮನೆಗೆ ಒಬ್ರು ಬರೋದನ್ನು ಬೇಕಾಗಿಲ್ಲ. ಬೇಡ ಆಗ್ಯದ ಇದು, ನೀ ಏನಾಗಿ ಬರಬ್ಬರ್ ಹೇಳ ನೋಡಿ. ನಾವು ಹೋಗೋದಂತೂ ಇಲ್ಲೇ ಇಲ್ಲ, ಇನ್ನೊಬ್ರು ಬರ್ತಾರಂದ್ರೆ ಅದ್ರ ಬೇಡನಾಗ್ಬಿಡ್ತದೆ. ಅದು ಮಾರಿ ಗಂಟ ಕೊಡೋದು ಈಗ ಅದ್ರದಾಗ ಟಿವಿ ಮುಂದೆ ಕೂತಿದ್ರು ಅಂದ್ರೆ ಮುಗದ ಹೋತಪ್ಪ, ಮಾತೇ ಬರಂಗಿಲ್ಲ ಅವ್ರಿ. ಈಗ ಶೋಭಕ ಟಿವಿದು ಸ್ವಲ್ಪ ಬಾಜು ಆಗ್ಯದ ಅನಿಸ್ತದೆ. ಅನಿಸ್ತದೆ ಏನೋಪ್ಪ ನನಗರ ಹಂಗೆ. ಈಗ ಏನಂತಂದ್ರೆ ಮೊಬೈಲ್ ಬಹಳ ಆಗ್ಯದ. ಮೊಬೈಲ್ ಅಂತೂ ಈಗ ಸಣ್ಣ ಸಣ್ಣವ್ರ ಹತ್ರ ಮೊಬೈಲ್ ಜಾಸ್ತಿ. ಸಣ್ಣ ಸಣ್ಣವರು ದೊಡ್ಡವರು ಎಲ್ಲರೂ ಬರಲಿ, ಮೊಬೈಲ್ಗಳು ಹೆಚ್ಚಾಗ್ಯವ. ಒಂದು ಟಿವಿ ನೋಡ್ರಿ ಕೆಟಗರಿ, ಇನ್ನೊಂದು ಮೊಬೈಲ್. ಆ ಮೊಬೈಲ್ ನ ಕೂತ್ರು ಅಂತಂದ್ರ ಜಗತ್ತೇ ಬೇಡ, ಪ್ರಪಂಚನೇ ಅದ್ರೊಳಗೆ. ಅದ ಖರೆ, ಆದ್ರೆ ಅದು ಏನ್ ನೋಡ್ತಿರ್ತಾರ ಗೊತ್ತಾಗಂಗಿಲ್ಲ. ಮಾತಾಡಿಸಿದ್ರು ಲಕ್ಷಕ್ಕೆ ಇರಂಗಿಲ್ಲ ಅವ್ರಿ, ಇರೋದಿಲ್ಲ. ಊಟ ತಿಂಡಿ ಕೈಯಾಗ ಒಯ್ದು ಕೊಟ್ರೆ ಎಕಡೆ ತಿಂತಿರ್ತಾರೋ ಏನ್ ತಿಂತಿರ್ತಾರೋ ಅನ್ನೋದ್ ಲಕ್ಷ ಇರಂಗಿಲ್ಲ. ಯಾವ್ದ ಪಲ್ಯ ಅದ, ಯಾವ್ದು ಚಟ್ನಿ ಅದ, ಏನ್ ರುಚಿ ಮಾಡ್ಕೊಂಡ್ ತಿನ್ಲಿಕತ್ತಿವೇನೋ, ರುಚಿ ಆಗೇದೋ ಇಲ್ಲ ಇದು, ಏನೇನು ಇರಂಗಿಲ್ಲ. ಒಂದ್ ಕೈಯಾಗ ಮೊಬೈಲ್, ಒಂದ್ ಕೈಯಾಗ ತುತ್ತು, ಕೆಲವೊಂದ್ಸಲ ಬಾಯಿಗೆ ಹೋಗ್ತದೆ, ಕೆಲವೊಂದ್ಸಲ ಬಾಜುನೂ ಹೋಗ್ತದೆ. ಆದ್ರ ತಜ್ಞರು ಏನ್ ಹೇಳ್ತಾರ, ನಮ್ ತಾಟಿನೊಳಗೆ ಏನ್ ಬಡಿಸ್ಕೊಂಡಿವಿ ಅದನ್ನ ಮೊದಲು ಕಣ್ ತುಂಬಾ ತುಂಬಿಕೊಂಡು, ಇದು ಚಟ್ನಿ ಅದ, ಇದು ಪಲ್ಯ ಅದ, ಇದು ಪ್ರೀತಿಯಿಂದ ಮಾಡ್ಯಾರ ಅಂತ ನಾವು ತುತ್ತು ದೇವರನ್ನ ನೆನೆದು ಬಾಯಿ ಹಾಕೊಂಡ್ರೆ ಏನಾಗುತ್ತೆ ಅಂತಂದ್ರೆ, ಅದಕ್ಕೆ ಸಂಬಂಧಪಟ್ಟಂತ ರಸಗಳು ಬಾಯಿಯೊಳಗ ಉತ್ಪತ್ತಿ ಆಗ್ತವೆ, ಅದ್ರ ಜೊತೆಗೆ ನಮ್ಮ ಹೊಟ್ಟೆಯೊಳಗೆ ಉತ್ಪತ್ತಿ ಆಗ್ತವೆ. ಅವಾಗ ತಿಂದಿದ ಅನ್ನ ನಮಗ ಮೈಗೆ ಹತ್ತದ ಅಂತಾರಲ್ಲ, ಜೀರ್ಣ ಆಗ್ತದೆ ಅಂದ್ರೆ ಏನು ಜೀರ್ಣ ಆಗದು ಅಂದ ನಮ್ಗೆ ಶಕ್ತಿ ಬರ್ತದೆ. ಇದನ್ನ ನಾವು ಮರ್ತೀವಿ, ಬೇಸಿಕ್ ಊಟದ ಪ್ರಿನ್ಸಿಪಲ್ ಮರ್ತೀವಿ. ಆಮೇಲೆ ಇನ್ನೊಂದೇನಪ್ಪ ರಾಜಣ್ಣ, ಈಗ ಮನೆಯೊಳಗ 4 ಮಂದಿ ಇದ್ರು ಅಂತಂದ್ರೆ ಮುಂಜಾನೆ ಅದಕ್ಕೂ ತಮ್ಮ ತಮ್ಮ ಕೆಲಸಕ್ಕೆ ಹೋಗ್ಬಿಡ್ತಾರಪ್ಪ. ಯಾವಾಗ ಯಾರಿಗೆ ಏನ್ ಸಿಗ್ತದ ಅದನ್ನ ತಿಂತಾರ ಹೋಗ್ಬಿಡ್ತಾರ. ರಾತ್ರಿ ಹೊಸ ಮಂದಿ ಕುತ್ಕೊಂಡು ಊಟ ಮಾಡಬೇಕು ಅನ್ನೋದು ವಿಚಾರಬೇಕಲ್ಲ. ಬಹಳ ಮುಖ್ಯ ಶೋಭಕ, ಇದು ಬಹಳ ಬಹಳ ಮುಖ್ಯ. ರಾತ್ರಿನೂ ಹಂಗೆ ಮಾಡ್ತೀವಂತಾರಪ್ಪ, ನನಗೆ ಹಸಿವಾಗ ತಂಗ ಕೊಟ್ಬಿಡು.

ಅವ್ರು ಕರೆಕ್ಟ್ ಆಗಿ ಹೇಳ್ತಿರ್ತಾರ. ಇವ್ರಿಗೆ ವಯಸ್ಸಾಯ್ತು, ಇವ್ರಿಗೆ ತಿಳಿತ ಬಿಡು, ಇವ್ರಿಗೆ ಏನು ತಿಳಿಯಂಗಿಲ್ಲ ಅನ್ನೋದಂದ್ರೆ ಮುಖ್ಯ ಆಗ್ತದಲ್ಲಿ. ನಾವು ಈ ರೀತಿ ನಮ್ಮನ್ನ ನಾವು ಶಾಣೆ ಅಂತ ತಿಳ್ಕೊಳಿತೀವಿ, ಹೌದಿಲ್ಲ? ಎಲ್ಲಾನು ಪ್ರತಿಯೊಬ್ಬರಿಗೂ ತಿಳಿದಿರೋದಿಲ್ಲ, ಹೌದಿಲ್ಲ? ಅವ್ರ ಅನುಭವನ ನಾವು ತಗೊಳ್ಬೇಕು. ಆಮೇಲೆ ಇತ್ತೀಚೆಗೆ ನಾವು ಇನ್ನೊಂದು ಬೇಡದಂತ ಒಂದು ಬೆಳವಣಿಗೆ ನಮ್ ಸೊಸೈಟಿ ಒಳಗೆ ನೋಡಿರ್ತೀವಿ, ಏನಂತಂದ್ರೆ ಹಿರಿಯರಿಗೆ ಈ ವೃದ್ಧಾಶ್ರಮದಲ್ಲಿ ಸೇರಿಸುವಂತ. ಹೌದು, ಅದು ಮನೆಯೊಳಗಿಂದ ಒಂದು ವಸ್ತು ಇದ್ದಂಗ ಆಗ್ಬಿಟ್ಟದ ಈಗ. ಅಂದ್ರೆ ಕಿಮ್ಮತ್ತಿಲ್ಲ, ಅವ್ರಿಗೆ ಮಾತಾಡಿಸೋದೇ ಇಲ್ಲ. ಮತ್ತೆ ಅವ್ರಿಗೆ ಮಾತಾಡಿಸಲ ಅಂದ್ರೆ ಅವ್ರಿಗೆ ಟೈಮ್ ಹೆಂಗ್ ಹೋಗ್ಬೇಕು? ಅದೇ, ಅವ್ರಿಗೆ ಮಾತಾಡಿಸೋದಿಲ್ಲ. ಒಂದ್ ರೂಮ್ನಾಗ ಹಾಕ್ಬಿಟ್ಟಿರ್ತಾರ, ಅವ್ರಿಗೆ ತಿರ್ಗಾಡೋದು ಆಗಂಗಿಲ್ಲ. ತಿರ್ಗಾಡ್ಕೋತ ಹೊರಗ್ ಬಂದು ಏನಾರ ಒಂದೆರಡು ಮಾತಾಡಿದ್ರೆ ಇವ್ರಿಗೆ ಅದಕ್ಕೆ ಬೇಕಿದ್ದು ಸುಮ್ ಕುಳ್ಳಿ ಬರ್ತಾರೆ, ಕಾರ್ವಾರ್ ಮಾಡ್ತಾರ. ಎಲ್ಲಾರ ಜೋಡಿ ಮಾತಾಡೋದಿನ್ನ ಮುಗಿಯವಲ್ದಾಗ್ಯದ ಅಂತಾನು ವಿಚಾರಗಳು ಬಂದಾಗ ಅವ್ರ ಮನಸ್ಸಿಗೆ ಎಷ್ಟು ತ್ರಾಸ ಆಗ್ಬಹುದು ಅನ್ನೋದು ಅದು ಬರಂಗಿಲ್ಲ. ಆಮೇಲೆ ತಾವೂ ಆ ಸ್ಥಾನಕ್ಕೆ ಹೋಗ್ತೀವಿ ಒಂದಿನ ಅಂತನದ ಅವಾಗ ಬರಂಗಿಲ್ಲ. ಒಂದಿನ ಬಹಳ ಜಲ್ದಿ ಹೋಗಿರ್ತೀವಿ ನಾವು. ಅವ್ರು ಅಷ್ಟು ವರ್ಷ ಇದು ಮಾಡಿರ್ತಾರೆ ಕರೆ, ಹೌದಿಲ್ಲ? ಈಗ ಆಯುಷ್ಯ ಕಮ್ಮಿ ಅದ, ಹಿರಿಯರು ಮಾಡಿದ್ದನ್ನ ಮಕ್ಕಳು ಕಲ್ತಿರ್ತಾರಪ್ಪ. ಹೌದು, ಈಗ ಅವರಿಗೆ ಅನುಭವ ಆದದ್ದು ತಮ್ಮ ಮಕ್ಕಳಿಂದ ತಮಗ. ಅಲ್ಲ, ನಾವು ನಮ್ಮ ತಾಯಿ ತಂದಿಗೆ ನಮ್ಮ ಮನೆ ಇರುವಂತ ಹಿರಿಯರಿಗೆ ನಾವು ಏನ್ ಕೊಟ್ಟಿರ್ತೀವಿ ನಮ್ಮ ಮಕ್ಕಳ ದಿವಸ ನೋಡ್ತಿರ್ತಾರ, ಅದನ್ನ ನೋಡ್ತಿರ್ತಾರ, ಅವ್ರು ನಮಗ್ ವಾಪಸ್ ಕೊಡ್ತಾರೆ. ಹೌದು, ನಾವು ಚಲೋ ಮಾಡಿದ್ರೆ ಚಲೋ ಬರೋ ಸಾಧ್ಯತೆ ಇರ್ತದೆ, ನಾವು ಕೆಟ್ಟ ಮಾಡಿದ್ರೆ ಅಂದ್ರೆ ಜಲ್ದಿ ಬರ್ತದೆ, ಒಂದ್ ಮಾಡಿದ್ರೆ ನಾಲ್ಕು ಕೆಟ್ಟ ಬರ್ಬೋದು. ಹೌದು ಹೌದು, ಅದಕ್ಕೆ ದೊಡ್ಡವರಿಗೆ ವಯಸ್ಸಾದವರಿಗೆ ನಾವ್ ಯಾವಾಗ್ನು ವೃದ್ಧಾಶ್ರಮ ಇಟ್ಟು ನಾವು ರೊಕ್ಕ ಕೊಡ್ತೀವಿ, ಅವ್ರಿಗೆ ಬೇಕಾದಷ್ಟು ನೋಡ್ಕೊಲಿಕ್ ಹೇಳ್ತೀವಿ, ಆರಾಮ ಇಟ್ಟಿವಿ ಅನ್ನೋದಕ್ಕಿಂತನು ಮನೆಯೊಳಗೆ ಚಟ್ನಿ ಭಕ್ರಿನೇ ತಿನ್ಲಿ, ಆರಾಮಾಗಿ ಇರ್ತಾರ ಅವ್ರು. ನಮ್ಮೂರು ಜೊತೆಗಿರ್ತಾರ, ಮಕ್ಕಳಂತೂ ಬಹಳ ಕಾಡ್ತಾವ ಅವರಿಗೆ. ಹೌದು, ಮತ್ತೆ ತಮ್ಮ ಮಕ್ಕಳಿಗೆ ಹೆಂಗ್ ತಾವು ಪ್ರೀತಿ ಮಾಡ್ತಾರೋ ಹಂಗೇನೆ ಅವರು ಮಕ್ಕಳಿಗೆ ಪ್ರೀತಿ ಮಾಡಿರ್ಬೇಕಲ್ಲ ಅಂತನ್ನೋದು ವಿಚಾರ ಬರೋದಿಲ್ಲ. ಯಾಕಂತಂದ್ರ ಆ ತಾಯಿ ನಾಲ್ಕು ಮಕ್ಕಳಿಗೆ ಸಾಕಿರ್ತಾಳ. ಹೌದು, ನಾಲ್ಕು ಮಕ್ಕಳು ಕಲ್ತು ಒಂದ್ ತಾಯಿ ಸಾಕ್ಲಿಕ್ಕಾಗೋದಿಲ್ಲ ಅಂತನ್ನೋದು ಮಾತು ಈಗ ಬಹಳ ಕೇಳಿ ಬರ್ಲಿ, ಬಹಳ ಕೇಳಿ ಬರ್ಲಿ. ತಂದಿಗೂ ಅಪ್ಲೈ ತಾಯಿ ಅಂದ್ರೇನು, ತಂದಿ ಅಂದ್ರೆ ಎಲ್ಲ ಒಂದೇ, ತಂದಿ ಇರ್ಲಾರ್ದೆ ತಾಯಿ ಆಗ್ಲಿಕ್ಕೆ ಸಾಧ್ಯ. ಹೌದಿಲ್ಲ, ಎಲ್ಲರಿಗೂ ಅಪ್ಲೈ ಆಗುವಂತದ್ದ ಈ ಒಂದು ಬೆಳವಣಿಗೆ ಬಗ್ಗೆ ನಾವೆಲ್ಲರೂ ಹೊಣೆ ಇದ್ದೀವಿ. ಅದ್ರ ಬಗ್ಗೆ ನಾವೆಲ್ಲರೂ ವಿಚಾರ ಮಾಡಬೇಕು. ಆಮೇಲೆ ಆಗಲೇ ನಾನು ಹಿಂಗ್ ಹೇಳ್ತಿದ್ದಲ್ಲ, ಈ ಬಸ್ಸಿನಾಗ ಇಳಿಸಬೇಕು ಏರಿಸಬೇಕು ಅಂತೇಳಿ, ನಾವ್ ಹೊರಗಡೆ ಹೋದಾಗ ರೋಡ್ ಮೇಲಿದ್ದಾಗ ಈ ಟ್ರಾಫಿಕ್ ರೂಲ್ಸ್ ಅಂತ ಏನದಾವ್ ಅವನ್ನ ನಾವು ಪ್ರತಿಯೊಬ್ಬರು ಪಾಲಿಸ್ಕೊಳ್ಬೇಕು. ಪೊಲೀಸರ ಅಂತಕೊಂಡು ಪೊಲೀಸರಿಗೆ ಅಂಜಿ ಟ್ರಾಫಿಕ್ ರೂಲ್ ಫಾಲೋ ಮಾಡೋದಲ್ಲ. ಬಹಳ ಚೆನ್ನಾಗಿ ಹಂಗೆ ಆಗ್ತದೆ, ಅಲ್ಲಿ ಪೊಲೀಸ್ ಕಾಣಿಸಿದ್ರೆ ಇಲ್ಲಿ ರೂಲ್ ಅಪ್ಲೈ ಮಾಡ್ಕೊಳ್ಳೋದು. ಹಂಗಲ್ಲ, ಆ ಮುಂದೆ ಸರ್ಕಾರನ ಪೊಲೀಸ್ ನಿಂತಿರ್ತಾರ ಅಂತ ತಿಳ್ಕೊಂಡು ನಾವ್ ಇಲ್ಲಿ ಹೆಲ್ಮೆಟ್ ಹಾಕೊಂಡು ಹೋಗೋದಲ್ಲ, ಹೆಲ್ಮೆಟ್ ಹಾಕೊಳ್ಳೋದು ಇಲ್ಲ ಬೇರೆ ರೂಟ್ಲಿಂದ ತಪ್ಪಿಸ್ ಹಂಗ್ ಮಾಡೋದಲ್ಲ. ಟ್ರಾಫಿಕ್ ರೂಲ್ಸ್ ಇರೋದು ನಮ್ಮ ಸೇಫ್ಟಿ ಸಲುವಾಗಿ, ನಮ್ಮ ಸುರಕ್ಷತೆ ಸಲುವಾಗಿ. ಆ ಪೊಲೀಸ್ ಇರೋದು ಏನಂದ್ರೆ ಯಾರು ತಪ್ಪಿರ್ತಾರ ಅವರಿಗೆ ಅವರು ಅಷ್ಟೇ ದಂಡ ಹಾಕ್ಲಿಕ್ಕೆ ನಿಂತಿರ್ತಾರೆ, ಹೊರತಾಗಿ ಅವ್ರನ್ನ ತಪ್ಪಿಸ್ಕೊಳ್ಲಿಕ್ಕೆ ನಾವು ಇದು ಮಾಡ್ಲಿಕ್ಕೆ ಹೋಗ್ಬಾರ್ದು. ಈ ಟ್ರಾಫಿಕ್ ರೂಲ್ಸ್ ಬಹಳ ಮುಖ್ಯದ, ಸರಳ ಆಗಿರುವಂತದ್ದು. ನಾವು ಒಂದು ಹಾದಿಗೆ ಹೋಗ್ಬೇಕು, ಬರೋರು ಒಂದು ಹಾದಿಗೆ ಬರಬೇಕು, ಹೌದಿಲ್ಲ? ಆಮೇಲೆ ರೋಡ್ ಮೇಲೆ ನಡ್ಕೊಂಡು ಹೋಗೋರ್ದು ಅದನ್ನು ನಟ್ ನಡ್ಬಾರ ನಡ್ಕೊಂಡು ಹೋಗ್ತಿರ್ತಾರೆ, ಮಾತಾಡ್ಕೊತ ಫೋನ್ ನಾಗಿರ್ಕೊತ ನಾವ್ ಎಲ್ಲಿ ಹೊಂಟಿವಿ ಅನ್ನೋದು ವಿಚಾರ ಇರಂಗಿಲ್ಲ. ಇಲ್ಲ, ಟ್ರಾಫಿಕ್ ಅಂದ್ರೆ ಟ್ರಾಫಿಕ್. ಟ್ರಾಫಿಕ್ ಅದು. ಆಮೇಲೆ ಇನ್ನೊಂದು, ಈಗ ರೋಡ್ ಕ್ರಾಸ್ ಮಾಡ್ತಿರ್ತಾರಲ್ಲ, ರೋಡ್ ಹೆಂಗ್ ಕ್ರಾಸ್ ಮಾಡ್ತಿವಳು, ನಾವ್ ಹೆಂಗ್ ಮಾಡ್ಬೇಕು? ನಿಂತ್ಕೊಂಡು ಇನ್ನೊಂದ್ ಪಾಯಿಂಟ್ ಹೋಗ್ಬೇಕು, ಸೀದಾ ನಾವ್ ಕ್ರಾಸ್ ಮಾಡ್ಬೇಕು ಅಂದ್ರೆ ಕ್ರಾಸ್ ಸೆಕ್ಷನ್ ಅಂತ ಹೇಳಿ ಅಡ್ಡ ಕ್ರಾಸ್ ಮಾಡೋಕ್ ಹಂಗ್ ಮಾಡೋದಿಲ್ಲ, ಅವ್ರಿಗೆ ಮುಂದೆ ಎಲ್ಲೋ ಒಂದ್ ಕಡೆ ಹೋಗೋದಿರ್ತದ, ಈ ರೋಡ್ ಉದ್ದಕ್ಕೂ ಕ್ರಾಸ್ ಮಾಡೋದು, ಈ ರೋಡ್ಲಿಂದ ಆ ರೋಡ್ ಆ ಎಂಡ್ ತನನು ಕ್ರಾಸ್ ಮಾಡ್ಕೊಂಡು ಹೋಗೋದು. ಒಂದ್ ವೇಳೆ ಏನಾದ್ರೂ ನಾವ್ ಅವ್ರಿಗೆ ಕೇಳಿದ್ರೆ ಜಗಳ ಬಂದ್ಬಿಡ್ತಾರೆ. ಅಂದ್ರೆ ಇಲ್ಲಿ ಏನಾಯ್ತು ಶೋಭಕ, ಯಾರು ಇನ್ನೊಂದು ವೆಹಿಕಲ್ ನಾಗ ಬರ್ತಿರ್ತಾರಲ್ಲ, ಅವ್ರ ಮೇಲೆ ತಾಳ್ಮೆ ಇತ್ತು ಅಂದ್ರೆ ಅವರು ಸರಳಾಗಿ ಬಾಜು ತಗೊಂಡು ಹೋಗ್ತಾರೆ. ಯಾರಿಗೆ ತಾಳ್ಮೆ ಇರೋದಿಲ್ಲ ಅಥವಾ ಕೆಲವೊಂದ್ಸಲ ಗಾಡಿ ಕಂಟ್ರೋಲ್ ಆಗಿರೋದಿಲ್ಲ, ಅವಾಗ ಆಕ್ಸಿಡೆಂಟ್ ಆಗ್ತವ. ಆಕ್ಸಿಡೆಂಟ್ ಆದಾಗ ದೊಡ್ಡ ಅನಾಹುತ, ಇವರಿಗೂ ಸಮಸ್ಯೆ, ಅವರಿಗೂ ಸಮಸ್ಯೆ, ಎಲ್ಲರಿಗೂ ಸಮಸ್ಯೆ. ಅದಕ್ಕೆ ಸಮಸ್ಯೆ ನಾವ್ ಯಾಕೆ ಮಾಡ್ಕೊಳ್ಬೇಕು? ಇದನ್ನ ಅವಾಗೆ ಮಾಡ್ಕೊಳ್ಳುವಂತದ್ದು. ಇನ್ನೊಬ್ರು ತಪ್ಪುಗಳನ್ನ ಅಳಿಬಾರ್ದಲ್ಲೇ, ನಾವು ಕರೆಕ್ಟ್ ಇದ್ದು ಇನ್ನೊಬ್ರು ತಪ್ಪು ಮಾಡುವಂತದ್ದು ನಾವು ಅವಾಯ್ಡ್ ಮಾಡಬೇಕು. ಅವಾಯ್ಡ್ ಮಾಡಬೇಕು. ನಂದೇನ್ ತಪ್ಪದ ಇದ್ರೊಳಗ ಅವ್ ಬಂದ್ ಹೆಂಗ್ ಹೊಡಿತ ನೋಡ್ರಿ, ನುಕ್ಸಾನ್ ಯಾರಿಗೆ ಆಗ್ತದೆ? ಅದು ವಿಚಾರ, ನಮ್ಗೆ ನುಕ್ಸಾನ್ ಆಗ್ತದೆ. ಅದಕ್ಕೆ ನಾವು ಮನೆಯಿಂದ ಒಂದ್ ಕೆಲ್ಸಕ್ಕೆ ಹೋಗ್ತೀವಿ ಅಂತ ಇಟ್ಕೊ, ನಮ್ದು ಗುರಿ ಏನಿರ್ಬೇಕಪ್ಪ ಅಂದ್ರೆ ಆ ಕೆಲಸ ಮುಗಿಸ್ಕೊಂಡು ಮನೆಗೆ ಸುರಕ್ಷಿತವಾಗಿ ಬರ್ಬೇಕು. ಇದು ಫಸ್ಟ್ ಗುರಿ, ನಾವೆಲ್ಲರೂ ಮಾಡ್ಕೊ. ಯಾವ್ದೇ ಕೆಲ್ಸಕ್ಕೆ ಹೋಗ್ಲಿ, ಆಫೀಸ್ಗೆ ಹೋಗ್ಲಿ, ಇನ್ನೊಂದ್ಕೆ ಹೋಗ್ಲಿ, ಮತ್ತೊಂದ್ ಕಡೆ ನಾವ್ ನಡ್ಕೊಂಡು ಹೋಗ್ಲಿ, ಬಸ್ಸಿನ ಹೋಗ್ಲಿ, ಬೈಕ್ ಮೇಲೆ ಹೋಗ್ಲಿ, ಕಾರ್ನ ಹೋಗ್ಲಿ, ಎದುರಿಗೆ ಹೋಗ್ಲಿ, ಒಂದ್ ಗುರಿ ಅನ್ನೋದು ನಾವ್ ಮನೆಯಲ್ಲಿ ನಡೆದಿನಿ, ಮನೆಗೆ ಸುರಕ್ಷಿತವಾಗಿ ಬರ್ಬೇಕು. ಅದಕ್ಕೆ ನನಗೇನೆಲ್ಲ ತಿಳಿತದ, ನನ್ನ ಇದ್ರ ಪ್ರಕಾರ ನಾ ಟ್ರಾಫಿಕ್ ರೂಲ್ ಮುರಿಬಾರ್ದು. ಹೌದು, ನನ್ನ ಸುರಕ್ಷತೆ ಸಲುವಾಗಿ ಇಲ್ಲಿ ಸೆಲ್ಫಿಶ್. ಹೌದು, ಎಲ್ಲರೂ ಸೆಲ್ಫಿಶ್ ಆಗ್ಬೇಕು ಇದ್ರದಾಗ. ಸ್ವಾರ್ಥ, ಎಲ್ಲರೂ ಸ್ವಾರ್ಥ, ಇಲ್ಲಿ ಸ್ವಾರ್ಥ ಆಗ್ಬೇಕು. ನಾನು ಸುರಕ್ಷಿತವಾಗಿರ್ಬೇಕು, ಅವ್ ಏನೋ ಏನಾಗ ತಪ್ಪು ಮಾಡ್ಲಾಕ್ ಅವ್ನು ತಪ್ಪು ಅವನಿಗೆ ಬಿಟ್ಟು ನಮ್ಮನ್ನ ಸುರಕ್ಷಿತವಾಗಿರ್ಬೇಕು ಅಂತಂದ್ರೆ ಏನಾಗ್ತದ್ರೆ ಅನಾಹುತ ಆಗೋದು ಬಹಳಷ್ಟು ಕಡಿಮೆ. ಮತ್ತೇನಪ್ಪ ರಾಜಣ್ಣ, ಬಹಳಷ್ಟು ಮಾತಾಡೋದಾಯ್ತು. ಏನವ ಹಿಂಗೇ ಇರ್ತಾವ, ಸಂಸಾರ ಸಮಸ್ಯೆಗಳು ಇರ್ತಾವ. ಅದಕ್ಕೇನೆ ನಮ್ ನಮ್ಮಂತವ್ರು ಒಂದ್ ಕಡೆ ಕುತ್ಕೊಂಡಿವ್ ಅಂದ್ರೆ ಒಂಚೂರು ಮಾತಾಡೋದ್ರಾಗ ನಮ್ ಮರ್ತು ಬಿಡ್ತೀವಿ. ನಂಗು ನೋಡು ಹಂಗೆ ಆಯ್ತು ಸ್ವಲ್ಪ ಬಾಜು ಸಾಗಿರ್ತಾನೆ ಜೊತೆ ಮಾತಾಡೋದಂಗ. ನಾನು ಹಂಗೆ ಮಾತಾಡ್ಬೇಕಂತ ಬಂದೆ, ನಡೀತೀನೋ ಮತ್ತೆ ತಡ ಆಯ್ತೀಗ ನಡೀತಿದೆ. ಮತ್ತೇನಾರ ಒಂಚೂರು ತಿಂದು ಹೋಗ್ತೇನೆ ಮತ್ತೆ ಕೊಡು ಮತ್ತೆ ಶೋಭಕ್ಕನ ಮನೆಗೆ ನೋಡು, ಏನ್ ಕೊಟ್ರು ನಡೀತದ, ಚಾ ಮಾಡಿದ್ರು ನಡೀತದ, ಏನಾದ್ರು ತಿಲ್ಲಿ ಕೊಟ್ಟು ಅದ್ರ ಮೇಲೆ ಚಾ ಕೊಟ್ರು ನಡೀತದ. ಯಾಕಂದ್ರೆ ಶೋಭಕ್ಕನ ಮನೆ ಏನ್ ಬೇರೆ ಏನಾಗಂಗಿಲ್ಲ ಬಿಡು. ಹೌದಿಲ್ಲ, ಹೌದು, ಬೇಕಾದ ಮಾಡಿಸಿಕೊಂಡು ತಿನ್ನಬಹುದು. ಆ ಒಂದು ಇದು ಅದ ಅಧಿಕಾರ ಅಂತೀವಲ್ಲ, ನಮ್ ನಂಬರ್ ಮೇಲೆ ಅಧಿಕಾರ ಇರೋದಿಲ್ಲ. ಮತ್ತೆ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳನ್ನ ಕೇಳಿದ್ರಿ. ಭಾಗವಹಿಸಿದವರು ರಾಜೇಂದ್ರ ಆರ್ ಕುಲಕರ್ಣಿ ಹಾಗೂ ಶೋಭಾ ಪಾಟೀಲ್. ಈಗ ಇಮಾಮ್ ಸಾಬ್, ರಾಜಾ ಸಾಬ್ ಬಟಕುರ್ಕಿ ಮತ್ತು ಸಂಗಡಿಗರಿಂದ ಆಲಿಸಿ ಹಂತಿ ಪದಗಳು. ಸುತ್ತು ಕಾನ ಅಳಕೋರ ಮೆಟಿ ಹಾಕಿ ಉಳಕೋರೋ ಹೆಂಡಿ ಹಾಕಿ ಕಾನ ಬಳಕೋರೋ ಸುತ್ತು ಕಾನ ಅಳಕೋರ ಮೆಟಿ ಹಾಕಿ ಉಳಕೋರೋ ಹೆಂಡಿ ಹಾಕಿ ಕಾನ ಬಳಕೋರೋ ಹೆಂಡಿ ಹಾಕಿ ಕಾನ ಬಳಕೋರೋವ ಕರೆಗ ಮೂವತ್ತೈದರು ಬಂದ ತನೆ ಮೋರೋದು ಸುತ್ತ ಕಾನ ಅಳಕೋರ ಗಡಿ ಹಾಕಿ ಉಳಕೋರ ಹೆಂಡಿ ಹಾಕಿ ಕಾನ ಬಳಕೋರ ಹೆಂಡಿ ಹಾಕಿ ಕಾನ ಬಳಕೋರವ ಕಲಿಗ ಮೂವತ್ತೈದರು ಬಂದ ತನೆ ಮೋರೋದು ಕಾಣ ಅಳಕೋರ ಹೆಂಡಿ ಹಾಕಿ ಉಳಕೋರ ಹೆಂಡಿ ಹಾಕಿ ಕಾಣ ಬಳಕೋರೋ ಬಡ್ಡೆ ಬಾಲಕ ಮಾಡಿ ಗರೆಯ ಮುಂದಕ ಮಾಡಿ ಎಂಡಿಗೆ ಯಾರ ಬಿಗದಾರ ಬಡ್ಡೆ ಬಾಲಕ ಮಾಡಿ ಗರೆಯ ಮುಂದಕ ಮಾಡಿ ಎಂಡಿಗೆ ಯಾರ ಬಿಗದಾರು ಎಂಡಿಗೆ ಯಾರ